6:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕಾರ್ಯಕ್ರಮ ಕೃಷಿ ರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಯಾಂತ್ರೀಕೃತ ಭತ್ತದ ಬೇಸಾಯ. ಈ ಕುರಿತು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಮಡಿಕೇರಿಯ ಕೃಷಿ ವಿಸ್ತರಣಾ ಶಿಕ್ಷಣ ಘಟಕದ ಬೇಸಾಯ ತಜ್ಞರು ಹಾಗೂ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಬಸವಲಿಂಗಯ್ಯ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಯಂತ್ರಗಳನ್ನು ಬಳಸಿ ಭತ್ತದ ಬೇಸಾಯವನ್ನು ಹೇಗೆ ಮಾಡ್ಕೋಬಹುದು ಮತ್ತು ಡ್ರಮ್ ಸೀಡರನ್ನು ಬಳಸಿಕೊಂಡು ಭತ್ತದ ಬೀಜವನ್ನು ಹೇಗೆ ಗದ್ದೆಯಲ್ಲಿ ಬಿತ್ತಬಹುದು ಅನ್ನುವಂಥ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಡಾಕ್ಟರ್ ಬಸವಲಿಂಗಯ್ಯ ಅವರು. ನಮಸ್ಕಾರ ಡಾಕ್ಟರ್ ಬಸವಲಿಂಗಯ್ಯ ಅವರೇ. ನಮಸ್ತೆ ಸರ್. ಮೊದಲಿಗೆ ಈ ಯಾಂತ್ರೀಕೃತ ಭತ್ತದ ಬೇಸಾಯ ಅಂದರೆ ಈ ಯಂತ್ರಗಳನ್ನು ಬಳಸಿ ಭತ್ತದ ಬೇಸಾಯವನ್ನು ಮಾಡುವಂಥ ಅವಶ್ಯಕತೆ ಏನಿದೆ ಅಂತೀರಿ? ಇದು ಯಾಕೆ ಬೇಕು ಅಂತೀರಿ? ಭತ್ತದಲ್ಲಿ ಯಾಂತ್ರೀಕೃತ ಬೇಸಾಯ ಬಹಳ ಅವಶ್ಯಕವಾದಂಥ ವಿಚಾರ ಇವತ್ತಿನ ದಿನಕ್ಕೆ. ಹಾಗೆ ಕೃಷಿನಲ್ಲೂ ಯಂತ್ರಗಳನ್ನು ಬಳಸಿ ಕೃಷಿ ಮಾಡತಕ್ಕಂಥದ್ದು ಕೂಡ ಬಹಳಷ್ಟು ಮುಖ್ಯವಾದಂಥ ಅಂಶವಾಗಿದೆ ಇವತ್ತು. ಯಾಕಂತಂದರೆ ಇವತ್ತು ಕೃಷಿನಲ್ಲಿ ನಾವು ಕಾರ್ಮಿಕರ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೇವೆ. ಓಹೋ. ಹಾಗಾಗಿ ನಮಗೆ ಕಾರ್ಮಿಕರ ಲಭ್ಯತೆ ಬಹಳ ಕಡಿಮೆ ಆಗ್ತಾ ಇದೆ ಕೃಷಿನಲ್ಲಿ. ಹಾಗಾಗಿ ನಾವು ಕಾರ್ಮಿಕರ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿಕ್ಕೆ ನಾವು ಯಂತ್ರಗಳನ್ನು ಬಳಸಿ ಬೇಸಾಯವನ್ನು ಮಾಡತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಈಗ ಭತ್ತ ಕೃಷಿಯನ್ನೆಲ್ಲ ಹೇಳಬೇಕು ಅಂತಂದರೆ ಬಿತ್ತನೆ ಬೀಜವನ್ನು ಹಾಕಿ ಬೀಜವನ್ನು ತೆಗೆಯುವಷ್ಟರಲ್ಲಿ ನಮಗೆ ಅನೇಕ ಕಾರ್ಯಕ್ರಮಗಳನ್ನು ಕೆಲಸಗಳನ್ನು ಮಾಡಲಿಕ್ಕೆ ಕೃಷಿ ಕಾರ್ಮಿಕರು ಬೇಕಾಗ್ತಾರೆ. ಅದರಲ್ಲಿ ಬರೀ ಗದ್ದೆಗಳನ್ನು ಸಿದ್ಧಪಡಿಸಲಿಕ್ಕೆ ನಮಗೆ ಶೇಕಡ 11% ಕೃಷಿ ಕಾರ್ಮಿಕರು ಬೇಕು. ಇಡೀ ಬೇಸಾಯಕ್ಕೆ ಎಷ್ಟು ಬೇಕಾಗುತ್ತೋ ಅದರಲ್ಲಿ ಶೇಕಡ 11% ಅದಕ್ಕೆ ಬೇಕಾಗುತ್ತೆ. ಅತಿ ಹೆಚ್ಚಿನ ಕೃಷಿ ಕಾರ್ಮಿಕರು ನಾಟಿ ಮಾಡಕ್ಕೆ ಬೇಕು. ಶೇಕಡ 38% ಕೃಷಿ ಕಾರ್ಮಿಕರು ನಾಟಿ ಮಾಡಬೇಕು. ಇದಕ್ಕೆ ಒಂದು ಸುಮಾರು 5,000-6,000 ರೂಪಾಯಿಗಳು ಪ್ರತಿ ಎಕರೆಗೆ ತಗಲುತ್ತೆ. ನಂತರ 19% ಕಳೆ ತೆಗೆಯಬೇಕು. 20% ಕಟಾವು ಮಾಡಲಿಕ್ಕೆ, 12% ಒಕ್ಕಣೆ ಮಾಡಲಿಕ್ಕೆ ಬೇಕು. ಹಾಗಾಗಿ ಈ ರೀತಿಯ ಕೃಷಿ ಕಾರ್ಮಿಕರ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿಕ್ಕೆ ನಮಗೆ ಯಂತ್ರಗಳ ಸಹಾಯ ಇವತ್ತು ಬೇಕಾಗಿದೆ. ಮತ್ತು ಇನ್ನೊಂದೇನು ಅಂತಂದರೆ ಎಲ್ಲ ರೈತರು ಒಟ್ಟಿಗೆ ನಾಟಿ ಮಾಡ್ತಾ ಇರ್ತಾರೆ, ಅಂಥ ಸಂದರ್ಭದಲ್ಲಿ ಕೆಲಸಗಾರರ ಕೊರತೆ ಇನ್ನೂ ಹೆಚ್ಚು ಕಾಣುತ್ತೆ. ಹಾಂ ಹೌದು ಸರ್, ಅದನ್ನು ಕೂಡ ಒಂದು ಬಹಳ ಸಮಸ್ಯೆ ಆಗಿದೆ. ಯಾವ ರೀತಿ ಲೇಬರ್ನ ಮ್ಯಾನೇಜ್ಮೆಂಟ್ ಮಾಡಬೇಕಾದ ಸಮಸ್ಯೆ ಆಗಿದೆ. ಜನರಲ್ ಆಗಿ ನಾವು ಒಂದು ವಿಲೇಜ್ನ ಮಟ್ಟದಲ್ಲಿ ಅಥವಾ ಒಂದು ವಿಭಾಗ ಮಟ್ಟದಲ್ಲಿ ತಗೊಂಡ್ರೆ ಎಲ್ಲರೂ ಒಂದೇ ಟೈಮ್ನಲ್ಲಿ ನಾಟಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡೋದ್ರಿಂದ ಕೂಡ ಅವಾಗ ಲೇಬರ್ಸ್ಗಳಿಗೆ ಬಹಳ ಡಿಮ್ಯಾಂಡ್ ಆಗುತ್ತೆ ಮತ್ತು ಸೂಕ್ತ ಕಾಲದಲ್ಲಿ ಕಾರ್ಮಿಕರ ಕೊರತೆ ಎದ್ದು ಕಾಣುತ್ತೆ. ನಾವು ಕರೆಕ್ಟ್ ಆದಂಥ ಸಮಯದಲ್ಲಿ ಸರಿಯಾದ ಕೆಲಸಗಳನ್ನು ನಾವು ಕಂಪ್ಲೀಟ್ ಮಾಡೋಕ್ಕಾಗಲ್ಲ, ಅದು ಒಂದು ಕಾರಣ ಆಗುತ್ತೆ. ಮತ್ತೆ ಭತ್ತದ ಅತಿ ಹೆಚ್ಚಿನ ಇಳುವರಿಗೆ ಯಂತ್ರಗಳನ್ನು ಬಳಸೋದು ಅನುಕೂಲ ಆಗುತ್ತೆ. ಯಾಂತ್ರೀಕರಣದಿಂದ ಕೂಡ ಭತ್ತದ ಇಳುವರಿ ಹೆಚ್ಚಾಗುತ್ತೆ. ಇದಕ್ಕೆ ಅನೇಕ ಕಾರಣಗಳಿದೆ. ಭತ್ತ ಅಂದ್ರೆ ಒಂದು ಎಕರೆಗೆ ಇಷ್ಟೇ ಇಳುವರಿನ ಕೊಡಬೇಕು ಅಂತಂದ್ರೆ ಅನೇಕ ಕಾರಣಗಳಿರ್ತದೆ. ಅದರಲ್ಲಿ ಮೊದಲನೇ ಅಂಶ ಏನಪ್ಪಾ ಅಂತಂದ್ರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಎಷ್ಟು ಸಸಿಗಳನ್ನ ನಾವು ಹಾಕಿದ್ದೀವಿ, ಅಂದ್ರೆ ಎಷ್ಟು ಗುಣಿಗಳಲ್ಲಿ ನಾವು ನಾಟಿ ಮಾಡಿದ್ದೀವಿ ಅಂತ, ಇದು ಒಂದು ಮುಖ್ಯವಾದ ಅಂಶ ಆಗುತ್ತೆ. ಅಂದ್ರೆ ಒಂದು ಚದರ ಮೀಟರ್ಗೆ ಎಷ್ಟು ಸಸಿಗಳಿರಬೇಕು, ಗುಣಿಗಳಿರಬೇಕು ಅಂತಕ್ಕಂಥದ್ದು. ಭತ್ತದಲ್ಲಿ ಒಂದು ಚದರ ಮೀಟರ್ಗೆ ಸುಮಾರು 50 ಸಸಿಗಳನ್ನ ನಾವು ಹಾಕ್ಬೇಕು. ಈಗ ಕೃಷಿ ಕಾರ್ಮಿಕರು ನಾಟಿ ಮಾಡಬೇಕಾದ್ರೆ ಈ ಸಂಖ್ಯೆನ ಹಿಂದೆ ಮುಂದೆ ಮಾಡಬಹುದು, ಕಡಿಮೆ ಮಾಡಬಹುದು, ಹೆಚ್ಚು ಮಾಡಬಹುದು, ಅಥವಾ ಗುತ್ತಿಗೆ ಕೊಟ್ಟಿದ್ರೆ ಬೇಗ ಮುಗಿಸ್ಬೇಕು ಅಂತ ಹೇಳಿ ದೂರ ದೂರ ಹಾಕೊಂಡು ಹೋಗ್ಬೋದು. ಸಾಕಷ್ಟು ಪ್ರಮಾಣದ ಸಸಿ ಗುಣಿಗಳೇ ಇಲ್ಲ ಅಂತಂದಾಗ ಇಳುವರಿ ಕಡಿಮೆ ಆಗುತ್ತೆ. ಸೊ ಯಾಂತ್ರೀಕೃತ ನಾಟಿಯಿಂದ ಈ ಸಮಸ್ಯೆ ಆಗಲ್ಲ. ಪ್ರತಿ ಒಂದು ಚದರ ಮೀಟರ್ನಲ್ಲಿ ಖಡಾಖಂಡಿತವಾಗಿ 50 ಸಸಿ ಮಡಿಗಳು ಬರುವಾಗೆ ನಾಟಿ ಮಾಡಬಹುದು. ಸೊ ಹಾಗಾಗಿ ಒಂದು ಎಕರೆ ಪ್ರದೇಶದಲ್ಲಿ 2,00,000 ಸಸಿಗಳಿರುತ್ತೆ. ಸೊ ಇಷ್ಟರಿಂದ ನಾವು ಒಳ್ಳೆ ಇಳುವರಿಯನ್ನು ನಿರೀಕ್ಷಣೆ ಮಾಡಬಹುದು. ಇನ್ನು ಎರಡನೇ ಕಾರಣ ಏನಂತಂದ್ರೆ ಟ್ರಾನ್ಸ್ಪ್ಲಾಂಟಿಂಗ್ ಶಾಕ್ ಅಂತ ನಾವ್ ಹೇಳ್ತೀವಿ. ನಾಟಿ ಮಾಡಿದಾಗ ಒಂದು ಶಾಕ್ ಆಗುತ್ತೆ, ಆಘಾತ ಆಗುತ್ತೆ, ಆಘಾತ ಸಸಿಗಳಿಗೆ, ಸಸಿ ಆಘಾತ. ಯಾಕಂತಂದ್ರೆ ಗಮನಿಸಿರ್ಬೋದು ಗದ್ದೆಗಳಲ್ಲಿ ಅಚ್ಚ ಹಸಿರಿನ ಪೈರನ್ನ ನಾವು ನಾಟಿ ಮಾಡಿರ್ತೀವಿ, ಒಂದ್ ಎರಡು ದಿನ ಆದ್ಮೇಲೆ ಅದು ತಿಳಿ ಹಳದಿ ಬಣ್ಣಕ್ಕೆ ಕನ್ವರ್ಟ್ ಆಗುತ್ತೆ. ಯಾಕಂತಂದ್ರೆ ನಾವು ಸಸಿ ಮಡಿಯಿಂದ ಸಸಿಯನ್ನ ಕಿತ್ತು ಅವಾಗ ಕಂತೆ ಕಟ್ಟಿ ಅದನ್ನ ಗದ್ದೆಗಳಿಗೆ ಹಾಕಿ ನಾಟಿ ಮಾಡಬೇಕಾದಾಗ ಆ ಒಂದು ಮೂರಿಂದ ಒಂದ್ ಐದಾರು ದಿವಸ ಬೇರುಗಳು ಯಾವ್ದೇ ಕೆಲಸಗಳು ಮಾಡಲ್ಲ. ನಾಟಿ ಮಾಡಾದ್ಮೇಲೆ ಹೊಸ ಬೇರುಗಳು ಬಂದು ಅವ್ರ ಕೆಲಸವನ್ನು ಸ್ಟಾರ್ಟ್ ಮಾಡ್ಬೇಕು. ಅವಾಗ ಗಿಡಗಳಿಗೆ ನೀರು ಪೋಷಕಾಂಶಗಳು ಸಪ್ಲೈ ಆಗಿ ಮತ್ತೆ ಅದು ಪತ್ರ ರಿತ್ತು ಬಂದು ಹಸಿರು ಬಣ್ಣ ತಗೊಂಡು ಬೆಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಸುಮಾರು ಒಂದು ಏಳು ಎಂಟು ದಿನಗಳ ಕಾಲ ಯಾವುದೇ ಬೆಳವಣಿಗೆ ಇಲ್ದಂಗೆ ಇರುತ್ತೆ. ಸೊ ಇದನ್ನ ನಾವು ಟ್ರಾನ್ಸ್ಪ್ಲಾಂಟಿಂಗ್ ಶಾಕ್ ಅಂತ ಕರಿತೀವಿ. ಈ ಕಾರಣಕ್ಕೆ ಕೂಡ ಭತ್ತ ಒಂದ್ ಹತ್ತು ದಿನ ತಡವಾಗಿ ಕಟಾವಾಗಿ ಬರುತ್ತೆ. ಆದ್ರೆ ಯಾಂತ್ರೀಕೃತ ನಾಟಿಯಲ್ಲಿ ನಾವು ಸಸಿ ಮಡಿ ಮಾಡ್ಕೊಂತ ವಿಧಾನನೇ ಬೇರೆ, ನಾಟಿ ಆಗ್ತಕ್ಕಂಥ ವಿಧಾನನೇ ಬೇರೆ. ಇದು ಇಲ್ಲಿ ಅವಾಯ್ಡ್ ಆಗೋದ್ರಿಂದ ಯಾಂತ್ರೀಕೃತ ನಾಟಿಯಿಂದ ಭತ್ತವನ್ನ ಸುಮಾರು ಎಂಟರಿಂದ ಹತ್ತು ದಿವಸಗಳ ಮುಂಚಿತವಾಗಿ ಕಟಾವನ್ನ ಪಡಿಬಹುದು. ಇದು ಎರಡನೇ ಕಾರಣ ಆಗುತ್ತೆ. ಸಸಿಗಳ ಸಂಖ್ಯೆಯನ್ನು ಕಾಪಾಡ್ಕೊಳ್ಳೋದ್ರಿಂದ ಇಳುವರಿ ಹೆಚ್ಚಾಗುತ್ತೆ. ಹೌದು, ಯಾಂತ್ರೀಕೃತ ನಾಟಿಯಿಂದ ಯಾಕಂದ್ರೆ ಬೇಗ ಕಟಾವಾಗಿ ಬರುತ್ತೆ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಮೂರನೇ ಕಾರಣ, ನಾಟಿ ಮಾಡುವ ಸಂದರ್ಭದಲ್ಲಿ ಈ ಹೆಬ್ಬೆರಳು ಮತ್ತೆ ತೋರ್ಬೆರಳು ಅಥವಾ ಹೆಬ್ಬೆರಳು ತೋರ್ಬೆರಳು ಮಧ್ಯದ ಬೆರಳನ್ನ ಬಳಸಿ ಭತ್ತದ ಸಸಿಯ ಕುತ್ತಿಗೆ ಭಾಗವನ್ನ ಇಟ್ಕೊಂಡು ಮಣ್ಣಿಗೆ ಅದುಮಿ ನಾಟಿ ಮಾಡ್ತೀವಿ. ಸೊ ಈ ಅದುಮು ಅಂತ ಕೆಲಸ ಏನಾದ್ರೂ ಜಾಸ್ತಿ ಪ್ರೆಸರ್ ಕೊಟ್ಟು ಅದುಮುದೇ ಆಗಿತ್ತು ಅಂದ್ರೆ ಆಳಕ್ಕೋದ್ರೆ ಅಥವಾ ತೀರಾ ಲೇಬರ್ಸ್ ಗಳು ಬಹಳ ಪ್ರೆಸ್ ಮಾಡಿ ಹಾಕ್ಬಿಡ್ತು ಅಂತಂದ್ರೆ ಆ ಕುತ್ತಿಗೆ ಭಾಗದಲ್ಲಿ ಇರತಕ್ಕಂಥ ಕೆಲವು ಅಂಗಾಂಶಗಳ ಮೇಲೆ ಪ್ರೆಷರ್ ಬಿದ್ದಾಗ ಆ ಒಂದು ಅಂಗಾಂಶಗಳು ಸತ್ತೋಗ್ಬಿಡ್ತವೆ. ಸೊ ಅಲ್ಲೇನಾದ್ರೂ ಆ ಟಿಶ್ಯೂಸ್ ಅಥವಾ ಅಂಗಾಂಶಗಳು ಸತ್ತಾಗ ಅದಕ್ಕೆ ಡ್ಯಾಮೇಜ್ ಆದ್ರೆ ಕವಲು ಹೊಡೆಯೋದು ಕದ್ರುಗಳು ಬರ್ತಾವಲ್ಲ ಆ ಸಂಖ್ಯೆ ಕಡಿಮೆ ಆಗುತ್ತೆ, ತೆಂಡೆಗಳು ಹೊಡೆಯೋದು ಕಡಿಮೆ ಆಗುತ್ತೆ. ಸೊ ಈಗ ತೆಂಡೆಗಳು ಹೊಡೆಯೋದು ಕಡಿಮೆ ಆದಾಗ್ಲೂ ಕೂಡ ನಮ್ಗೆ ಇಳುವರಿ ಮೇಲೆ ಅದು ನಕಾರಾತ್ಮಕವಾದಂತಹ ಪರಿಣಾಮವನ್ನು ಬೀರುತ್ತೆ, ಈಗ ಕೂಡ ಕಡಿಮೆ ಆಗುತ್ತೆ. ಆದ್ರೆ ಯಂತ್ರದಿಂದ ನಾಟಿ ಮಾಡಿದಾಗ ಈ ಸಮಸ್ಯೆ ಇರಲ್ಲ. ಆ ಮ್ಯಾಟ್ ಇಂದ ಆ ಯಂತ್ರದಲ್ಲಿ ಇರತಕ್ಕಂಥ ಬೆರಳುಗಳು ಕರೆಕ್ಟ್ ಆದಂತ ರೀತಿಯಲ್ಲಿ ಸಸಿಯನ್ನ ಕಿತ್ಕೊಳ್ಳುತ್ತೆ, ಕಿತ್ಕೊಂಡು ಮಣ್ಣಿನಲ್ಲಿ ಕರೆಕ್ಟ್ ಆಗಿ ನೇರವಾಗಿ ಮಣ್ಣಿನಲ್ಲಿ ಫಿಕ್ಸ್ ಮಾಡಿದಂತ ಡೆಪ್ತ್ ಅಲ್ಲಿ ಆಗುತ್ತೆ. ತೀರಾ ಆಳವಾದ ನಾಟಿನೂ ಇರಲ್ಲ. ಆಳವಾದ ನಾಟಿ ಮಾಡಿದಾಗಲೂ ಕೂಡ ಕದ್ರಗಳ ಸಂಖ್ಯೆ ಕಡಿಮೆ ಆಗುತ್ತೆ, ಕವಲುಗಳ ಸಂಖ್ಯೆ ಅಥವಾ ತೆಂಡೆ ಹೊಡೆಯೋ ಸಂಖ್ಯೆ ಕಡಿಮೆ ಆಗುತ್ತೆ. ಈ ಸಮಸ್ಯೆಗಳನ್ನೆಲ್ಲ ನಾವು ಬಗೆಹರಿಸಬಹುದು. ಇನ್ನು ನಾಲ್ಕನೇದಾಗಿ ಯಾಂತ್ರೀಕೃತ ಯಂತ್ರವನ್ನು ಬಳಸಿ ನಾಟಿ ಮಾಡೋದ್ರಿಂದ ಒಂದು ಸಾಲಿನಲ್ಲಿ ನಿರ್ದಿಷ್ಟವಾದ ಅಳತೆನಲ್ಲಿ ಅಥವಾ ಸಾಲುಗಳಲ್ಲಿ ನಾವು ನಾಟಿ ಮಾಡ್ತೀವಿ. ಸೊ ಒಂದು ಸಾಲಿಂದ ಇನ್ನೊಂದು ಸಾಲಿಗೆ ಸುಮಾರು 8 ಇಂಚ್ ಅಂತರದಲ್ಲಿ ನಾವು ನಾಟಿ ಮಾಡ್ತೀವಿ. ಸೊ ಈ ರೀತಿ ನಾಟಿ ಮಾಡೋದ್ರಿಂದ ಕಳೆಗಳನ್ನು ನಿರ್ವಹಣೆ ಮಾಡೋದು ಕೂಡ ಸುಲಭ ಆಗುತ್ತೆ. ನಮ್ಮಲ್ಲಿ ಕೋನೋವೀಡರ್ ಇದೆ, ಕೋನೋವೀಡರ್ ನಾವು ಸಾಲುಗಳ ಮಧ್ಯೆ ಆಯಿಸ್ಬಿಡ್ತು ಅಂತಂದ್ರೆ ಕಳೆಗಳೆಲ್ಲ ಕಂಟ್ರೋಲ್ ಮಾಡಬಹುದು. ಇಲ್ಲಿ ಇನ್ನೂ ಒಂದು ಏನಪ್ಪಾ ನಮ್ಗೆ ಅನುಕೂಲವಾಗತಕ್ಕಂತ ಅಂಶ ಅಂತಂದ್ರೆ ಕೋನೋವೀಡರು ಕಳೆಗಳನ್ನ ಬೇರ್ ಸಮೇತ ಕಿತ್ತು ಅದನ್ನ ಕಟ್ ಮಾಡಿ ಮಣ್ಣನ್ನು ಒಳಗಡೆ ಸೇರಿಸ್ಬಿಡುತ್ತೆ, ಆ ಕೆಸರಿನಲ್ಲಿ ಊತಾಕುತ್ತೆ. ಸೊ ಊತಾಕ್ದಾಗ ಇವು ಅಲ್ಲೇ ಕೊಳತು ಗೊಬ್ಬರಗಳಾಗ್ಬಿಡ್ತದೆ. ಆಮೇಲೆ ಕೋನೋವೀಡರು ಹೋಗೋದ್ರಿಂದ ಆ ಬೇರ್ನ ಸುತ್ತಮುತ್ತ ಇರತಕ್ಕಂಥ ಮಣ್ಣು ಸಡಿಲಗೊಳ್ಳುತ್ತೆ. ಅವಾಗ ಅವಕ್ಕೆ ಸಾಕಷ್ಟು ಪ್ರಮಾಣದ ಆಕ್ಸಿಜನ್ ಬೇರುಗಳಿಗೆ ಸಿಗೋದ್ರಿಂದ ಬೇರುಗಳು ಚೆನ್ನಾಗಿ ಆಕ್ಟಿವ್ ಆಗುತ್ತೆ. ಇದು ಕೂಡ ಹೆಚ್ಚು ಕವಲುಗಳು ಬರಕ್ಕೆ ತೆಂಡೆ ಹೊಡೆಯಕ್ಕೆ ಕೂಡ ಅನುಕೂಲ ಆಗುತ್ತೆ. ಸೊ ತೆಂಡೆಗಳು ಜಾಸ್ತಿ ಆದಂಗೆ ಇಳುವರಿ ಬರುತ್ತೆ, ಇದು ಇನ್ನೊಂದು ಅನುಕೂಲ ಆಗ್ತದೆ. ಆಮೇಲೆ ನಮ್ಗೆ ಐದನೇ ಅನುಕೂಲ ಏನಪ್ಪಾ ಅಂತಂದ್ರೆ ಈ ಎಲ್ಲಾ ಕಾರಣಗಳಿಂದ ಕರೆಕ್ಟ್ ನಂಬರ್ಸ್ ನಾಟಿ ಮಾಡಿರ್ತೀವಿ, ಕರೆಕ್ಟ್ ಆಳಕ್ ನಾಟಿ ಮಾಡಿರ್ತೀವಿ, ಮತ್ತೆ ಕಳೆಗಳ ನಿರ್ವಹಣೆ ಚೆನ್ನಾಗಾಗುತ್ತೆ. ಈ ಎಲ್ಲ ಕಾರಣಗಳಿಂದ ಬೇರೆ ಕೈ ನಾಟಿಯಿಂದ ಅಥವಾ ಇತರ ಪದ್ಧತಿಗಳ ಕಂಪೇರ್ ಮಾಡಿಕೊಂಡ್ರೆ ಶೇಕಡ 10-15% ಈ ಯಾಂತ್ರೀಕೃತ ಭತ್ತದಲ್ಲಿ ಇಳುವರಿ ಜಾಸ್ತಿ ಆಗುತ್ತೆ. ಈವನ್ ಡ್ರಮ್ ಸೀಡರ್ ಭತ್ತದಲ್ಲೂ ಕೂಡ ಇದೇ ಪ್ರಮಾಣದ ಇಳುವರಿ ಜಾಸ್ತಿ ಆಗ್ತಕ್ಕಂಥ ಸಂಶೋಧನೆಗಳಿಂದ ದೃಢಪಟ್ಟಿದೆ. ಈ ಯಾಂತ್ರೀಕೃತ ಭತ್ತದ ಬೇಸಾಯದಲ್ಲಿ ನಾಟಿ ಯಂತ್ರಗಳನ್ನ ಬಳಸ್ಕೊಳ್ತೀವಿ ಅಂತ ತಾವು ತಿಳಿಸಿದ್ರಿ. ಈ ನಾಟಿ ಯಂತ್ರದ ಬಳಕೆಗಾಗಿ ಸಸಿ ಮಡಿಯನ್ನ ಹೇಗೆ ತಯಾರು ಮಾಡ್ಕೋಬೇಕಾಗತ್ತೆ? ಯಂತ್ರಗಳನ್ನ ಬಳಸಿ ನಾಟಿ ಮಾಡುವಾಗ ಒಂದು ವಿಶಿಷ್ಟವಾದ ರೀತಿಯಲ್ಲಿ ಸಸಿ ಮಡಿಗಳನ್ನ ಮಾಡ್ಕೋಬೇಕಾಗತ್ತೆ. ಅದರಲ್ಲಿ ಒಂದು ಎರಡು ಮೆಥಡ್ ಗಳಿದೆ. ಇತ್ತೀಚಿನ ದಿನಗಳಲ್ಲಿ ರೈತರುಗಳು ಟ್ರೇಗಳನ್ನ ಬಳಸಿ ಸಸಿ ಮಡಿಗಳನ್ನ ಮಾಡ್ಕೊಳ್ತಾ ಇದಾರೆ. ಟ್ರೇ ಸಿಗದಂತ ಪಕ್ಷದಲ್ಲಿ ಇನ್ನೊಂದು ಮೆಥಡ್ ಅಲ್ಲಿ ಸುಲಭವಾಗಿ ಸಸಿ ಮಡಿಗಳನ್ನ ಮಾಡ್ಕೋಬಹುದು. ಅದೇನಪ್ಪಾ ಅಂದ್ರೆ ಚಾಪೆ ಸಸಿ ಮಡಿ, ಡಾಪಾಕ್ ಸಸಿ ಮಡಿ ಅಥವಾ ಡಾಪಾಕ್ ಚಾಪೆ ಸಸಿ ಮಡಿ ಅಂತ ಕರಿತೀವಿ. ಈ ಸಸಿ ಮಡಿಯನ್ನು ಮಾಡ್ಕೋಬೇಕಾದ್ರೆ ಫಸ್ಟ್ ಏನ್ ಮಾಡ್ಬೇಕು, ಒಂದು ಗಟ್ಟಿಯಾದ ಸಮತಟ್ಟವಾದಂತ ಜಾಗವನ್ನು ಹುಡುಕೋಬೇಕು. ಮನೆಗಳಲ್ಲಿ ಕಲ್ಲು ನಾಸಿದ್ದು ಅಥವಾ ಸಿಮೆಂಟ್ ನೆಲ ಇದ್ರೆ ತುಂಬಾ ಅನುಕೂಲ ಆಗುತ್ತೆ. ಆ ರೀತಿ ಗುರುಸ್ತಂತ ಜಾಗದಲ್ಲಿ ಒಂದು 1 ಮೀಟರ್ ಅಗಲಕ್ಕೆ ಮತ್ತೆ 4 ಇಂಚ್ ಎತ್ತರಕ್ಕೆ ಮಣ್ಣನ್ನ ಹಾಕಿ ಒಂದು ಬೆಡ್ ಅಥವಾ ಮಡಿಯನ್ನ ಮಾಡ್ಕೋಬೇಕು. ಆ ಮಡಿಯನ್ನ ಮಾಡದಾದ್ಮೇಲೆ ಅದ್ರ ಮೇಲೆ ಒಂದು ತೆಳುವಾದ ಪ್ಲಾಸ್ಟಿಕ್ ಹಾಳೆಯನ್ನ ಹಾಕೋಬೇಕು. ಈ ಪ್ಲಾಸ್ಟಿಕ್ ಹಾಳೆ ಮೇಲೆ 1:1 ಅನುಪಾತದಲ್ಲಿ ಮಿಕ್ಸ್ ಮಾಡ್ತಕ್ಕಂತ ಚೆನ್ನಾಗಿ ಮಾಗಿರ್ತಕ್ಕಂಥ ಕಾಂಪೋಸ್ಟ್ ಅಥವಾ ಕೊಟ್ಟಿಗೆ ಗೊಬ್ಬರ ಮತ್ತೆ ಪುಡಿಯಾದಂತ ಉತ್ಕೃಷ್ಟವಾದಂತ ಮಣ್ಣನ್ನ ಮಿಕ್ಸ್ ಮಾಡಿಕೊಂಡು ಇದನ್ನ ಅರ್ಧ ಇಂಚು ಅಥವಾ 2 ಸೆಂಟಿಮೀಟರ್ ದಪ್ಪನಾಗಿ ಆ ಪ್ಲಾಸ್ಟಿಕ್ ಹಾಳೆ ಮೇಲೆ ಹರಡಬೇಕು. ಹರಡ್ಬಿಟ್ಟು ಅದನ್ನ ಸಮತಟ್ಟಾಗಿ ತಟ್ಟಿ ಲೆವೆಲ್ ಮಾಡ್ಕೋಬೇಕು. ಇದಾದ್ಮೇಲೆ ಬಿತ್ತನೆ ಬೀಜಗಳನ್ನ ಬಿತ್ತಬೇಕು. ಬಿತ್ತನೆ ಬೀಜಗಳ ಹೆಂಗ್ ಬಿತ್ತೋದು ಅಂತಂದ್ರೆ 24 ಗಂಟೆ ನೀರಲ್ಲಿ ನೆನೆಸಿ 24-36 ಗಂಟೆ ಕೋಣಿ ಚೀಲದಲ್ಲಿ ಕಟ್ಟಿಟ್ಟು ಅದಕ್ಕೆ ಸೀ ಟ್ರೀಟ್ಮೆಂಟ್ ಮಾಡಿ ಅದನ್ನ ಬಿತ್ತನೆ ಮಾಡ್ಕೊಂಡು ಹೋಗ್ಬೇಕು. ಯಾವ ರೀತಿ ಬಿತ್ತನೆ ಮಾಡ್ಬೇಕು ಅಂತಂದ್ರೆ ಅಂತರ 1 ಚದರ ಮೀಟರ್ ಡಾಪಾಕ್ ಸಸಿ ಮಡಿ ಮೇಲೆ ಸುಮಾರು 1 ಕೆಜಿಯಷ್ಟು ಭತ್ತದ ಬೀಜಗಳು ಬೀಳಬೇಕು. ಆ ರೀತಿ ತಿಕ್ಕಾಗಿ ಭತ್ತವನ್ನ ಬಿತ್ತನೆ ಮಾಡ್ಬೇಕು. ಯಾಕಂತಂದ್ರೆ ಅದು ಒಂದು ಮ್ಯಾಟ್ ರೀತಿ ಚಾಪೆ ರೀತಿ ಭತ್ತದ ಸಸಿ ಮಡಿ ರೆಡಿ ಆಗುತ್ತೆ. ಸೊ ಹಿಂಗ್ ಬಿತ್ತನೆ ಮಾಡಾದ್ಮೇಲೆ ಸ್ವಲ್ಪ ಅಕ್ಕಿಗಳು ಡ್ಯಾಮೇಜ್ ಅಥವಾ ಅದರಲ್ಲಿ ಮಾಯಿಶ್ಚರ್ ಮೊದಲೇ 2 ಸೆಂಟಿಮೀಟರ್ ಅರ್ಧ ಇಂಚು ಥಿಕ್ನೆಸ್ ಇರೋ ಮಣ್ಣಿನ ಮತ್ತೆ ಕಾಂಪೋಸ್ಟ್ ಮಿಶ್ರಣ ಇರೋದ್ರಿಂದ ಆ ತೇವಾಂಶ ಬೇಗ ಆವಿಯಾಗಿ ಹೊರಟೋಗ್ತಾ ಇರ್ತದೆ. ಭತ್ತ ಜಾಸ್ತಿ ಇರೋದ್ರಿಂದ ಕಕ್ಕಿಗಳು ನೋಡಿದ ತಕ್ಷಣ ಬಂದು ಅಟ್ಯಾಕ್ ಮಾಡುವಂತ ಚಾನ್ಸಸ್ ಗಳು ಇರುತ್ತೆ. ಸೊ ಇಂಥ ಟೈಮಲ್ಲಿ ಅದನ್ನ ಅವಾಯ್ಡ್ ಮಾಡಕ್ಕೆ ತೆಳುವಾಗಿ ಭತ್ತದ ಹುಲ್ಲನ್ನ ಒದಕೆ ಮಾಡೋದ್ರಿಂದ 2 ತೊಂದರೆಗಳಿಂದ ನಾವು ಪರಿಹಾರವನ್ನ ಕಂಡ್ಕೋಬಹುದು. ಸೊ ಈ ರೀತಿ ಮಾಡಿ ಬೆಳಗ್ಗೆ ಸಾಯಂಕಾಲ ವಾಟರ್ನ ಸ್ಪ್ರಿಂಕ್ಲರ್ ಮಾಡ್ಕೊಂಡು ನಾವು ಸಸಿ ಮಡಿಯನ್ನ ರೈಸ್ ಮಾಡ್ಕೋಬಹುದು. ಸೊ ಈ ರೀತಿ ಮಾಡಿದಂತ ಸಸಿ ಮಡಿಯಲ್ಲಿ ಬೇರೆ ಕೆಸರುಗದ್ದೆ ಸಸಿ ಮಡಿಗಿಂತ ಸಸಿಗಳು ಬೇಗ ನಾಟಿಗೆ ಸಿದ್ಧಗೊಳ್ತವೆ. ಅಂದ್ರೆ ಎಷ್ಟು ದಿನಕ್ಕೆ ಬರ್ತವೆ? ಸುಮಾರು 15-18 ದಿನಕ್ಕೆ ಸಿದ್ಧಗೊಂಡ್ಬಿಡ್ತವೆ. ಬೇರೆ ಮೆಥಡ್ ಅಲ್ಲಿ 20 ದಿವಸ ಆಗುತ್ತೆ, ಸಮಟೈಮ್ 25 ದಿವಸನೂ ಆಗುತ್ತೆ. ಇಲ್ಲಿ 15-18 ದಿನಕ್ಕೆ ಸಸಿ ಮಡಿ ಸಿದ್ಧ ಆಗುತ್ತೆ. ಸಸಿ ಮಡಿ ಸಸಿ ಒಂದು ಬೆಳವಣಿಗೆ ಕಂಡಾದ್ಮೇಲೆ ನಾವೇನ್ ಮಾಡ್ತೀವಿ, ಭತ್ತದ ನಾಟಿ ಯಂತ್ರದ ಬಾಯಿಗೆ ಯಾವ ಸೈಜ್ ಬೇಕೋ ಅದನ್ನ 1 ಮೀಟರ್ ಅಳತೆ ಅಗಲವಾಗಿರ್ತದಲ್ಲ ಅದನ್ನ ನಾವು ಅನುಕೂಲಕ್ಕೆ ತಕ್ಕಂತೆ ಚಾಕುವಿಂದ ಕಟ್ ಮಾಡಿ ಆ ಮ್ಯಾಟನ್ನ ನಾವು ಅಲ್ಲಿ ಫೀಡ್ ಮಾಡಿದಾಗ ಅದು ಅಲ್ಲಿಂದ ಪೈರುಗಳನ್ನ ಮ್ಯಾಟಿಂದ ಕಿತ್ಕೊಂಡು ಸರಿಯಾದ ಅಳತೆಗೆ ಸರಿಯಾದ ಆಳಕ್ಕೆ ನಾಟಿಯನ್ನ ಮಾಡಿಕೊಡುತ್ತೆ. ಇದು ಒಂದು ಮೆಥಡ್ ಸಸಿ ಮಡಿಯನ್ನ ತಯಾರಿಸ್ಕೊಳ್ತಕ್ಕಂಥ ಡಾಪಾಕ್ ಪದ್ಧತಿ. ಇನ್ನು ಎರಡನೇ ಮೆಥಡ್ ಅಂತಂದ್ರೆ ನಾವು ಟ್ರೇಗಳನ್ನ ಬಳಸಿ ನಾವು ಕೂಡ ಸಸಿ ಮಡಿಯನ್ನ ಮಾಡ್ಕೋಬಹುದು. ಈ ಟ್ರೇ ಮೆಥಡ್ ಅಲ್ಲಿ ಟ್ರೇ ಮಾಡಿ ಬೆಳೆಸಬೇಕಾದ್ರೆ 1 ಎಕರೆಗೆ ಸರಿ ಸುಮಾರು 80-120 ಟ್ರೇಗಳು ಬೇಕಾಗುತ್ತೆ. ಅದು ಸೊ ಹಂಗಾಗಿ 1 ಎಕರೆ ನನ್ನ ಹತ್ರ 1 ಎಕರೆ ಜಮೀನ್ ಇದೆ, ನಾನು 1 ಎಕರೆ ಭತ್ತ ಮಾಡ್ತೀನಿ ಅನ್ನೋರು ಇಷ್ಟು ಟ್ರೇಗಳನ್ನ ತಗೋಬೇಕು. ಸರಾಸರಿ 100 ಟ್ರೇಗಳಂತೂ ಬೇಕೇ ಬೇಕಾಗುತ್ತೆ. ಇದರಲ್ಲೂ ಕೂಡ ಇದೇ ರೀತಿ ಮಣ್ಣು ಹಾಕೊಂಡು ಮಾಡ್ಲೇಬೇಕಾಗುತ್ತೆ. ಇದೇ ರೀತಿ ಕೂಡ 1:1 ಪ್ರಪಾತದಲ್ಲಿ ಚೆನ್ನಾಗಿ ಮಾಗಿರ್ತಕ್ಕಂಥ ಕಾಂಪೋಸ್ಟ್ ಅಥವಾ ಕೊಟ್ಟಿಗೆ ಗೊಬ್ಬರ ಮತ್ತೆ ಚೆನ್ನಾಗಿರ್ತಕ್ಕಂಥ ಮಣ್ಣನ್ನ ಮಿಕ್ಸ್ ಮಾಡಿ ಅದೇ ಸೈಜ್ಗೆ ಟ್ರೇ ಹೈಟಿರುತ್ತೆ, 1/2 ಇಂಚು ಅಥವಾ 2 ಸೆಂಟಿಮೀಟರ್ ಇಡೈನಲ್ಲಿ ಸೈಜ್ ಇರುತ್ತೆ. ಅದಕ್ಕೆ ಅಷ್ಟವನ್ನ ಹಾಕಿ ಸಮನಾಗಿ ತಟ್ಟಿಬಿಟ್ಟು ಅದ್ರ ಮೇಲೆ ಬಿತ್ತನೆ ಬೀಜವನ್ನು ಹಾಕಿ ಈ ಡಾಪಾಗ್ ಮೆಥಡ್ ಅಲ್ಲಿ ಏನ್ ಮ್ಯಾನೇಜ್ಮೆಂಟ್ ಮಾಡಿದ್ವಿ ಅದೇ ರೀತಿನಲ್ಲಿ ನಾವು ಸಸಿ ಮಡಿಗಳನ್ನ ಬೆಳೆಸ್ಕೋಬಹುದು. ಆದ್ರೆ ಇದರ ತಳಕ್ಕೆ ಮಣ್ಣು ಹಾಕೋ ಅವಶ್ಯಕತೆ ಇರಲ್ಲ, ಇದರಲ್ಲಿ ಟ್ರೇನಲ್ಲಿ ತಳಕ್ಕೆ ಮಣ್ಣು ಹಾಕೋ ಅವಶ್ಯಕತೆ ಇಲ್ಲ. ನೇರವಾಗಿ ನಾವು ಪ್ಲಾಸ್ಟಿಕ್ ಹಾಳೆಯನ್ನು ಹರಡಿ ಅದ್ರ ಮೇಲೆ 1/1 ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರ ಮಣ್ಣನ್ನ ನಾವು ಮಿಶ್ರ ಮಾಡಿ ತುಂಬಿ ಟ್ರೇನಲ್ಲಿ ಭತ್ತ ಹಾಕಿ ಅದ್ರ ಮೇಲೆ ಅದಕ್ಕೆ ನೀರ್ ಹಾಕಿ ಭತ್ತದ ಹುಲ್ಲಿಂದ ಕವರ್ ಮಾಡಿ ಸಸಿಯನ್ನ ಬೆಳೆಸ್ಕೊಬಿಡ್ಬೋದು. ಪೋಷಕಾಂಶಗಳೇನು ಕೊಡೋದು ಬೇಕಾಗಲ್ಲ? ಪೋಷಕಾಂಶಗಳು ಕೊಡೋದು ಬೇಕಾಗತ್ತೆ ಸರ್. ಜನರಲ್ ಆಗಿ ಸೀಡಲ್ಲೇ ಸ್ವಲ್ಪ ಆಹಾರ ಇರುತ್ತೆ, ಅದನ್ನ ಬೆಳೆಸ್ಕೋತೇವೆ. ಅದಾದ್ಮೇಲೆ ನಾವೇನ್ ಮಾಡ್ತೀವಿ, 7-8 ದಿನ ಆದ್ಮೇಲೆ ಸುಮಾರು 1% ಯಾವ್ದಾದ್ರು ಕಾಂಪ್ಲೆಕ್ಸ್ ಫರ್ಟಿಲೈಸರ್ ವಾಟರ್ ಸಾಲಿಬಲ್ ನೀರಿನಲ್ಲಿ ಕರತಕ್ಕಂಥ ಇದನ್ನ 1-2 grams per liter ಆಫ್ ವಾಟರ್ ನಲ್ಲಿ ಹಾಕೊಂಡು ಅದನ್ನ ಸ್ಪ್ರೇ ಮಾಡ್ಕೋಬಹುದು. ಸಸಿಗಳ ಗ್ರೋತ್ ಗಳ ಆಧಾರದ ಮೇಲೆ ಅದ್ರಲ್ಲಿ ಏನಾದ್ರೂ ಒಂಥರ ಯೆಲ್ಲೋ ಕಲರ್ ಬಿಳಿಸ್ಕೊಂಡಿದೆ ಅದರ ಲಕ್ಷಣಗಳ ಆಧಾರದ ಮೇಲೆ ನಾವು ಈ ತರ ನೀರಲ್ಲಿ ಕರ್ತಕ್ಕಂಥ ಪೋಷಕಾಂಶಗಳ ಕಾಂಪ್ಲೆಕ್ಸ್ ಫರ್ಟಿಲೈಸರ್ಸ್ ಸಾರಜನಕ ರಂಜಕ ಪೊಟಾಷ್ 3 ಇರತಕ್ಕಂಥವನ್ನ 2 grams ಅಥವಾ 3 grams ಪರ್ ಲೀಟರ್ ನೀರಲ್ಲಿ ಹಾಕೊಂಡು ಸಿಂಪರಣೆ ಮಾಡೋದ್ರಿಂದ ಕೂಡ ಉತ್ಕೃಷ್ಟವಾದ ಸಸಿಗಳನ್ನ ನಾವು ಈ ಸಸಿ ಮಡಿಗಳಿಂದ ಪಡ್ಕೊಳ್ಬಹುದು. ಈಗ ಈ ಡೆಪ್ಯಾಕ್ ಪದ್ಧತಿ ಅಥವಾ ಏನು ನಾವು ಈ ತಟ್ಟೆಗಳನ್ನ ಟ್ರೇಗಳನ್ನ ಬಳಸಿ ಸಸಿಗಳನ್ನ ಮಾಡ್ಕೊಳ್ತೀವಲ್ಲ ಸಸಿ ಮಡಿಗಳನ್ನ, ಇಲ್ಲೂ ಕೂಡ ಕಳೆ ನಿರ್ವಹಣೆಯನ್ನು ಮಾಡಬೇಕಾಗತ್ತ? ಹೌದು ಸರ್. ಯಾಕಂತಂದ್ರೆ ಕೆಸರು ಗದ್ದೆನಲ್ಲಿ ಕಳೆ ಸಸಿ ಮಡಿ ಮಾಡಿದಾಗ ಕಳೆ ಬಂದ್ರೆ ನಾವು ಸುಲಭವಾಗಿ ಕಿತ್ತಾಕ್ಬಿಡ್ಬೋದು. ಅಲ್ಲಿ ಬೀಜಗಳಿಂದ ಬೀಜಗಳಿಗೆ ಸ್ವಲ್ಪ ಅಂತರನಾರ ಇರುತ್ತೆ, ತೆಳ್ಳಗಿರುತ್ತೆ ಬೀಜಗಳನ್ನ, ನಾವು ಬಹಳ ತೆಳ್ಳಗೆ ಆಡಿರ್ತೀವಿ. ಇಲ್ಲಿ ಬಹಳ ಒತ್ತಾಗಿ ಆಡಿರ್ತೀವಿ. ಅಂದ್ರೆ 1 ಚದರ ಮೀಟರ್ನಲ್ಲಿ 1 kg ಭತ್ತದ ಬೀಜಗಳನ್ನ ನಾವು ಬಿತ್ಬಿಟ್ಟಿರ್ತೀವಿ. ಇಲ್ಲಿ ಇವು ಬಹಳ ತಿಕ್ಕಾಗಿ ಬೆಳ್ಕೊಂಡಿರ್ತವೆ, ಬೇರುಗಳು ಒಂದಕ್ಕೊಂದು ಗಿಡಕ್ಕೆ ಒಂಥರ ಮ್ಯಾಟ್ ತರ ಆಗಿರುತ್ತೆ, ಸೇರ್ಕೊಂಡ್ಬಿಟ್ಟಿರುತ್ತೆ. ನಾವು ಅದನ್ನ ಕೈಯಿಂದ ಕಿತ್ನಾಟಿ ಮಾಡೋಕ್ಕಾಗಲ್ಲ, ಆದ್ರೆ ಮಿಷಿನ್ಗೆ ಚೆನ್ನಾಗಿ ಕೀಳಕ್ಕೆ ಆಗಿರುತ್ತೆ. ಆತರನೇ ಅದರ ಬೆರಳುಗಳನ್ನ ಕೈಗಳನ್ನ ಡಿಸೈನ್ ಮಾಡಿರ್ತಾರೆ. ಸೊ ಹಂಗಾಗಿ ಇಲ್ಲಿ ಕಳೆ ಏನಾದ್ರೂ ಬಂದಂತ ಪಕ್ಷದಲ್ಲಿ ನಮ್ಗೆ ಕಳೆ ತಗೊಳ್ಳೋದು ಬಹಳ ತ್ರಾಸ ಅಂದ್ರೆ ಕಷ್ಟ ಆಗುತ್ತೆ. ಈ ಕಳೆಗಳು ಬರದಂಗೆ ಎಚ್ಚರ ವಹಿಸಿ ನಾವು ಈ ಡಾಪಾಗ್ ಮೆಥಡ್ ಅಥವಾ ಟ್ರೇ ಮೆಥಡ್ ಅಲ್ಲಿ ಸಸಿ ಮಡಿಗಳನ್ನ ಮಾಡ್ಕೋಬೇಕು. ಹೆಂಗೆ ಅಂತಂದ್ರೆ ಸ್ವಚ್ಛವಾದಂತ ಗೊಬ್ಬರ ಯೂಸ್ ಮಾಡ್ಬೇಕು, ಕಳೆ ಬೀಜಗಳು ರಹಿತವಾದಂತ ಮಣ್ಣನ್ನ ಬಳಸ್ಬೇಕು, ಆಮೇಲೆ ಕ್ಲೀನ್ ಆಗಿರ್ತಕ್ಕಂಥ ಭತ್ತದ ಬೀಜಗಳನ್ನ ಬಳಸ್ಕೊಳ್ಳೋದ್ರಿಂದ ಈ ಹಂತದಲ್ಲೇ ನಾವು ಕಳೆಯನ್ನ ಕಂಟ್ರೋಲ್ ಮಾಡಬಹುದು. ಒಂದ್ ವೇಳೆ ಏನಾದ್ರು ಕಳೆ ಬಂತು ಅಂತಂದ್ರೆ ಇಲ್ಲಿ ನಾವು ಸಾಧ್ಯವಾದಷ್ಟು ಕೆಮಿಕಲ್ ಯೂಸ್ ಮಾಡಿ ಕಳೆಗಳನ್ನ ಕಂಟ್ರೋಲ್ ಮಾಡೋದೇ ಬಹಳ ಅನುಕೂಲ ಆಗುತ್ತೆ. ಇಲ್ಲ ಅಂತಂದ್ರೆ ಸುಮ್ಮನೆ ಅದು ಹರಿದೋಗೋದು ಏನೋ ಆಗ್ತಾ ಇರುತ್ತೆ. ಸೊ ಇನ್ ಕೇಸ್ ಯಾವ್ದಾದ್ರು ಕಾರಣಕ್ಕೆ ಕಳೆಗಳು ಬಂದಂತ ಪಕ್ಷದಲ್ಲಿ ನಾವು ಬ್ಯೂಟಾಕ್ಲೋರ್ 50 ECನ್ನ 3 ml 1 liter ನಲ್ಲಿ ಹಾಕೊಂಡು ಬೆರೆಸಿ ನಮ್ಗೆ ಎಷ್ಟು ಪ್ರಮಾಣ ಬೇಕಾಗತ್ತೆ ಅಷ್ಟು ಸೊಲ್ಯೂಷನ್ ಮಾಡಿಕೊಂಡು ದ್ರಾವಣವನ್ನು ರೆಡಿ ಮಾಡಿಕೊಂಡು ಸಿಂಪರಣೆ ಮಾಡೋದ್ರಿಂದ ಕೂಡ ಕಳೆಗಳನ್ನು ಕಂಟ್ರೋಲ್ ಮಾಡಬಹುದು. ಅಥವಾ ಇನ್ನೂ ಒಂದು ಕೆಮಿಕಲ್ ಇದೆ, ಅನಿಲೋಫಾಸ್ 30 EC ಅಂತ, ಅದನ್ನು 1 ml 1 liter ನೀರಲ್ಲಿ ಹಾಕಿ ಸಿಂಪರಣೆ ಮಾಡೋದ್ರಿಂದ ಟ್ರೇನಲ್ಲಿ ಅಥವಾ ಡಾಪಾಗ್ ಮೆಥಡ್ ಸಸಿಮಡಿಗಳಲ್ಲಿ ಕಳೆಯನ್ನು ನಾವು ಸಮರ್ಪಕವಾಗಿ ನಿಯಂತ್ರಣ ಮಾಡಬಹುದು. ಇನ್ನು ಈ ಯಾಂತ್ರಿಕ ಒಂದು ಕೃಷಿಯ ಮುಖ್ಯವಾದ ಅವಶ್ಯಕತೆ ಅಂದರೆ ಭೂಮಿ ಸಿದ್ಧತೆ. ಅದು ಮುಖ್ಯವಾಗಿ ನಮ್ಮ ಈ ಡೆಪಾಗ್ ರೀತಿಯಲ್ಲಿ ನಾವು ಬೆಳೆಸ್ಕೊಂಡಿರುವಂಥ ಸಸಿಗಳನ್ನು ನಾಟಿ ಮಾಡೋದಕ್ಕೂ ಚೆನ್ನಾಗಿರಬೇಕು, ನಾಟಿ ಯಂತ್ರದ ಚಲನೆಗೂ ಕೂಡ ಅದು ಚೆನ್ನಾಗಿರಬೇಕು, ಸೂಕ್ತವಾಗಿರಬೇಕು. ಹೇಗೆ ತಯಾರು ಮಾಡ್ಕೊಳ್ಳೋದು ಅಂತೇಳಿ ಗದ್ದೆನ ಯಾಂತ್ರೀಕೃತ ಭತ್ತದ ಬೇಸಾಯದಲ್ಲಿ? ಯಾಂತ್ರೀಕೃತ ಬೇಸಾಯದಲ್ಲಿ ಗದ್ದೆಗಳನ್ನು ತಯಾರು ಮಾಡ್ಕೊಳ್ಳೋದು ಒಂದು ಮುಖ್ಯವಾದ ಅಂಶವಾಗುತ್ತೆ. ಯಾಕೆಂತಂದರೆ ಎಷ್ಟು ಸಸಿಗಳನ್ನು ಅದು ಕಿತ್ಕೊಂಡು ಪ್ರತಿ ಗುಣಿಗೆ ಹಾಕಬೇಕು, 2 ಸಸಿ ಬೇಕಾ 3 ಸಸಿ ಬೇಕಾ ಅದನ್ನು ಕೂಡ ನಾವು ಕಂಟ್ರೋಲ್ ಮಾಡಿ ಫಿಕ್ಸ್ ಮಾಡ್ಕೊಂಡಿರ್ತೀವಿ. ಜೊತೆಗೆ ಎಷ್ಟು ಆಳಕ್ಕೆ ಹಾಕಬೇಕು ಅನ್ನೋದು ಕೂಡ ಮೊದಲೇ ನಾವು ನಿಯಂತ್ರಣ ಮಾಡಿರ್ತೀವಿ. ಸಾಧ್ಯವಾದಷ್ಟು ನಾವು ತೀರಾ ಆಳಕ್ಕೆ ಹಾಕಕ್ಕೆ ಹೋಗಲ್ಲ. ಕರೆಕ್ಟ್ ಆಗಲ್ಲದಲ್ಲಿ ಬೇರೆ ಕುತ್ತಿಗೆ ಭಾಗ ಸ್ವಲ್ಪ ಕೆಳಗಡೆ ಹೋಗುವ ನಿಟ್ಟಿನಲ್ಲಿ ನಾವು ನಾಟಿ ಮಾಡೋ ಥರ ನಾವು ಆ ಮಿಷಿನನ್ನು ಮುಂಚೆನೇ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡಿರ್ತೀವಿ. ಸೊ ಹಾಗಾಗಿ ಗದ್ದೆನಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಉಬ್ಬು ತಗ್ಗುಗಳಿರಬಾರ್ದು. ತಗ್ಗುಗಳಿದ್ದಾಗ ಏನಾಗುತ್ತೆ, ಅದ್ರ ಮೆಷಿನ್ ಬೆರಳುಗಳು ಅಲ್ಲಿ ಹೋಗಲ್ಲ, ಕೈಗಳು ಬೆರಳುಗಳು ರೀಚ್ ಆಗಲ್ಲ. ಅವಾಗ ಏನಾಗುತ್ತೆ, ಆ ಜಾಗದಲ್ಲಿ ಹಂಗೆ ಬಿಟ್ಬಿಡುತ್ತೆ. ಒಂದು ಸರಿ ಅದು ಅರ್ಧ ಒಂದು ಸ್ವಲ್ಪ ಮಣ್ಣಿಗೆ ಸೇರ್ಕೊಳ್ಬಹುದು, ಅಟ್ಯಾಚ್ ಆಗ್ಬೋದು, ಅರ್ಧ ಸುಮ್ಮನೆ ಬಿಟ್ಟಿರುತ್ತೆ, ಅದನ್ನ ನೀರು ಬಿಟ್ಟಾಗ ತೇಲ್ಕೊಂಡೆಲ್ಲ ಹೊರಗಡೆ ಹೋಗುತ್ತೆ. ಹಂಗಾಗಿ ಸಮರ್ಪಕವಾಗಿ ನಾಟಿಯನ್ನ ನಾವು ಮಾಡ್ಕೋಬೇಕು ಅಂತಂದ್ರೆ, ಬಹಳ ಅಚ್ಚುಕಟ್ಟಾಗಿ ನಾಟಿ ಮಾಡಬೇಕು ಅಂತಂದ್ರೆ, ಗದ್ದೆಯನ್ನ ಯಾವುದೇ ಉಬ್ಬು ತಗ್ಗುಗಳಿಲ್ಲದೆ ಗುಂಡಿಗಳಿಲ್ದಂಗೆ ಸಮತಟ್ಟಾಗಿ ಗದ್ದೆಯನ್ನು ಪ್ರಿಪೇರ್ ಮಾಡ್ಕೋಬೇಕು. ಜೊತೆಗೆ ನಾಟಿ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ನಿಂತಿರುವಂತ ನೀರು ಇರಬಾರದು. ನಾಟಿ ಮಾಡಾದ್ಮೇಲೆ ಸ್ವಲ್ಪ ಪ್ರಮಾಣದ ನೀರು ಕೊಟ್ಟು ಒಂದು 4-5 ದಿವಸಗಳಾದ್ಮೇಲೆ ಸ್ವಲ್ಪ ಎಸ್ಟಾಬ್ಲಿಷ್ಮೆಂಟ್ ಆದ್ಮೇಲೆ ಕೂಡ ನೀರಿನ ಪ್ರಮಾಣವನ್ನು ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಇದೊಂದು ಲ್ಯಾಂಡ್ ಪ್ರಿಪರೇಷನ್ ಅಲ್ಲಿ ಬಹಳ ಮುಖ್ಯವಾದಂತ ಅಂಶ. ಆಮೇಲೆ ನಾವು ನಾಟಿ ಕ್ರಮವನ್ನು ಅನುಸರಿಸಬೇಕಾಗುತ್ತೆ. ಅಂದ್ರೆ ಇದಕ್ಕೆ ವಿಶೇಷವಾದ ನಾಟಿ ಯಂತ್ರಗಳು ಕೂಡ ಇದಾವೆ ಈಗ. ಸರಿವಾಗಿದೆ, ಅದರಲ್ಲಿ ಕಂಪನಿಗಳಿದೆ, ಯಂತ್ರಗಳಿದೆ. ಮುಂಚೆ ಎಲ್ಲ 4 ಸಾಲದ ಇರ್ತಾ ಇತ್ತು, 6 ಸಾಲ ಬಂತು, ಇವಾಗ 8 ಸಾಲ ಬಂದಿದೆ. ಈ ತರ ಮಿಷಿನ್ಗಳು ಬಂದಿರೋದ್ರಿಂದ ಸುಮಾರು 2 ಗಂಟೆನಲ್ಲೇ 1 ಎಕರೆಯನ್ನ ಕವರ್ ಮಾಡ್ತಕ್ಕಂತ ಮಿಷಿನ್ಸ್ ಗಳು ಇವತ್ತು ಬಂದಿದೆ. ಸೊ ಹಂಗಾಗಿ ನಾವು ಈ ತರ ಯಂತ್ರಗಳನ್ನ ಬಳಸೋದ್ರಿಂದ ನಾವು ಹೆಚ್ಚು ಕಡಿಮೆ 35-50% ಕೃಷಿ ಕಾರ್ಮಿಕರಿಗೆ ತಗಲ್ತಕ್ಕಂತ ವೆಚ್ಚವನ್ನ ಇಲ್ಲಿ ಕಡಿಮೆ ಮಾಡ್ಕೋಬಹುದು ಯಾಂತ್ರೀಕೃತ ಭತ್ತದ ಬೇಸಾಯದಿಂದ. ಜೊತೆಗೆ ಅತಿ ಕಡಿಮೆ ಅವಧಿಯಲ್ಲಿ ನಾವು ಹೆಚ್ಚು ಜಾಗದಲ್ಲಿ ಅಥವಾ ಹೆಚ್ಚು ವಿಸ್ತೀರ್ಣದಲ್ಲಿ ನಾಟಿಯನ್ನು ಕೈಗೊಳ್ಳಬಹುದು. ಇನ್ನು ಮತ್ತೊಂದು ಮುಖ್ಯವಾದ ಒಂದು ಕೃಷಿ ಕೆಲಸಗಾರರನ್ನು ಬಯಸುವಂತ ಭತ್ತದ ಕೃಷಿಯ ಚಟುವಟಿಕೆ ಅಂದರೆ ಕಟಾವು ಮಾಡುವಂಥದ್ದು. ಇಲ್ಲಿ ಏನೇನು ಯಂತ್ರಗಳನ್ನು ಬಳಸ್ಕೋಬಹುದು ಅಂತೀರಿ ಸರ್? ಇವತ್ತು ಮುಂಚಿನ ಕಾಲಗಳಲ್ಲಿ ನಾವು ಇವತ್ತು ಆಲ್ರೆಡಿ ನಮಗೆ ಕಂಬೈನ್ಡ್ ಹಾರ್ವೆಸ್ಟರ್ ಬಂದ್ಬಿಟ್ಟಿದೆ. ಆದರೆ ಮುಂಚೆಯಿಂದನೂ ಕೂಡ ಸುಮಾರು ಬೇರೆ ಬೇರೆ ಯಂತ್ರಗಳನ್ನು ನಾವು ಕಟಾವು ಮಾಡೋಕ್ಕೆ ಮತ್ತೆ ಒಕ್ಕಣೆ ಮಾಡಕ್ಕೆ ಬಳಸ್ತಾ ಇದ್ವಿ. ಸೊ ಈ ಕಂಬೈನ್ಡ್ ಹಾರ್ವೆಸ್ಟ್ಗಳು ಬರೋಕ್ಕೆ ಮುಂಚೆ ನಾವು ಒಂದು ರೀಪರ್ ಅಂತ ಒಂದು ಯಂತ್ರವನ್ನು ನಾವು ಬಳಸ್ಕೋತಾ ಇದ್ವಿ ಭತ್ತವನ್ನು ಕಟಾವು ಮಾಡಲಿಕ್ಕೆ. ಸೊ ಇದೇನು ಮಾಡ್ತದೆ, 1 meter ಅಗಲವಾದಂಥ ಜಾಗದಲ್ಲಿರ್ತಕ್ಕಂಥ ಎಲ್ಲ ಭತ್ತವನ್ನು ಕಟ್ ಮಾಡಿ ಲೈನ್ನಲ್ಲಿ ಹರಡ್ಕೊಂಡು ಹೋಗುತ್ತೆ. ಅದು ಕರೆಕ್ಟಾಗಿ ತೆಳುವಾಗಿ ಹರ್ಕೊಂಡು ಹೋಗಿರ್ತದೆ. ಸೊ ಈ ಥರ ಮಾಡೋದ್ರಿಂದ ಅದು ಒಣಗೋಕ್ಕೂ ಕೂಡ ಅನುಕೂಲ ಆಗುತ್ತೆ. ಅದು ಗದ್ದೆನಲ್ಲಿ 1% ಇಷ್ಟು ಮಾಯಿಶ್ಚರ್ ಎಲ್ಲ ಒಣಗಾದ್ಮೇಲೆ ಅದನ್ನು ನಾವು ಬಂಡ್ಲು ಮಾಡಿಕೊಂಡು ಈಸಿಯಾಗಿ ತಗೊಂಡು ಬರ್ಬೋದಿತ್ತು. ಸೊ ಈ ಯಂತ್ರವನ್ನು ಬಳಸೋದ್ರಿಂದ 1 ದಿನಕ್ಕೆ 1 ಎಕರೆ ನಾವು ಆರಾಮಾಗಿ ಒಬ್ಬ ಲೇಬರ್ ಕಟ ಮಾಡ್ಬೋದು ಈ ಯಂತ್ರವನ್ನು ಬಳಸಿ. ಹಾಗಾಗಿ ಇದು 90% ಕೃಷಿ ಕಾರ್ಮಿಕರ ಅವಶ್ಯಕತೆಯನ್ನು ನೀಗಿಸುತ್ತೆ ಈ ರೀಪರ್ ಬಳಸೋದು. ಜೊತೆಗೆ ಕಟಾವಿನ ಖರ್ಚಿನಲ್ಲಿ 30% ರೈತರಿಗೆ ಖರ್ಚನ್ನು ಉಳಿಸ್ಕೊಡುತ್ತೆ. ಇದು ಈ ಕಟಾವಿ ಯಂತ್ರದ ವೈಶಿಷ್ಟ್ಯತೆ. ಇದನ್ನ ನಡೆಸೋದಕ್ಕೆ ಒಬ್ಬರಾದ್ರೆ ಸಾಕು, ಒಬ್ಬರಾದ್ರೆ ಸಾಕು ಸರ್. ಅದು ಸಣ್ಣ ಯಂತ್ರ ಇರ್ತದೆ, ಸಿಂಪಲ್ ವೆಯ್ಟ್ ಇರ್ತದೆ, ಅದನ್ನ ಆಪರೇಟ್ ಮಾಡ್ಕೋತಾ ಇದ್ರೆ ಕಟ್ ಮಾಡಿಕೊಂಡು ಕಟ್ ಮಾಡಿದ ಭತ್ತವನ್ನು ಅಲ್ಲೇ ಸಪ್ತಟ್ಟಾಗಿ ಹಾಸ್ಕೊಂಡು ಹೋಗುತ್ತೆ. ಒಣಗಾದ್ಮೇಲೆ ನಾವು ಅದನ್ನ ಬಂಡ್ಲು ಮಾಡಿ ತಗೊಂಡು ಹೋಗ್ಬೋದು. ನಾಟಿ ಯಂತ್ರಕ್ಕೂ ಕೂಡ ಒಬ್ಬರೇ ಬೇಕಾಗತ್ತೆ ಅದನ್ನ ಚಲಾಯಿಸಕ್ಕೆ? ನಾಟಿ ಯಂತ್ರಕ್ಕೂ ಒಬ್ಬರು ಚಲಾಯಿಸಬೇಕಾಗತ್ತೆ. ಆದ್ರೆ ನಾಟಿ ಯಂತ್ರದಲ್ಲಿ ಸಸಿ ಮ್ಯಾಟ್ಗಳು ಕಡಿಮೆ ಆದಾಗ ಅದನ್ನ ಫೀಡ್ ಮಾಡಕ್ಕೆ ಇನ್ನೊಬ್ರು ಸಹಾಯ ಬೇಕಾಗತ್ತೆ. ಒಬ್ರು ಡ್ರೈವ್ ಮಾಡ್ತಾ ಇರ್ತಾರೆ, ಮ್ಯಾಟ್ಗಳು ಅಥವಾ ಟ್ರೇಗಳಿಂದ ತಂದ ಸಸಿ ಮಡಿಗಳನ್ನ ಖಾಲಿ ಆದ ತಕ್ಷಣ ಅದ್ರ ಬಾಯಿಗೆ ಸಸಿ ಮ್ಯಾಟ್ಗಳನ್ನ ಹಾಕ್ಲಿಕ್ಕೆ ಒಬ್ರು ಬೇಕಾಗತ್ತೆ. ಹಾಗಾಗಿ ನಾಟಿ ಮಾಡಕ್ಕೆ ಇಬ್ರು ಬೇಕಾಗತ್ತೆ ಸರ್. ಅದ್ರ ಜೊತೆಗೆ ರೀಪರ್ ಬಳಸಿ ಭತ್ತ ಕಟಾವು ಮಾಡಿದ್ವಿ. ಅದ್ರ ಜೊತೆಗೆ ಥ್ರೆಷರ್ ಭತ್ತ ಒಕ್ಕಣೆ ಮಾಡುವ ಯಂತ್ರ ಅಂತ ಇದ್ವಿ. ಅದನ್ನ ಸಣ್ಣ ಸಣ್ಣ ಬಂಡ್ಲು ಮಾಡ್ಬಿಟ್ಟು ಆ ಒಕ್ಕಣೆ ಯಂತ್ರಕ್ಕೆ ಫೀಡ್ ಮಾಡಿದ್ರೆ ಅದು ಎಲ್ಲ ಭತ್ತವನ್ನು ಹೊಡೆದು ಭತ್ತವನ್ನು ಗಿಡದಿಂದ ಸಪರೇಟ್ ಮಾಡಿ ಸಪರೇಟ್ ಭತ್ತ ಮತ್ತೆ ಸಪರೇಟ್ ಹುಲ್ ಕೊಡ್ತಾ ಇತ್ತು. ಇದು ಕೂಡ ತುಂಬಾ ಎಫಿಷಿಯಂಟ್ ಆದಂತ ಯಂತ್ರವೇ. ಸುಮಾರು ಒಂದು ಗಂಟೆಗೆ 4-5 ಕ್ವಿಂಟಲ್ ಅನ್ನ ನಾವು ಒಕ್ಕಣೆ ಮಾಡ್ಕೋಬಹುದಿತ್ತು. ಈ ಯಂತ್ರ ಬಳಸೋದ್ರಿಂದ ಕೂಡ ಒಕ್ಕಣೆ ಖರ್ಚಲ್ಲಿ 40% ಖರ್ಚನ್ನು ಉಳಿಸಬಹುದು. ಬಟ್ ಇತ್ತೀಚೆಗೆ ಏನಾಗಿದೆ, ಕಂಬೈನ್ಡ್ ಹಾರ್ವೆಸ್ಟರ್ ಬಂದ್ಬಿಟ್ಟಿದೆ. ನಾವು ಕಂಬೈನ್ಡ್ ಹಾರ್ವೆಸ್ಟರ್ ಭತ್ತನ ಬಳಸ್ಕೊಂಡು ಭತ್ತವನ್ನ ಕಟಾವು ಮಾಡಬಹುದು. ಇದು ಸುಮಾರು 1.5-2 ಗಂಟೆಗಳಲ್ಲಿ ಅಂದ್ರೆ ನೆಲ ಗದ್ದೆಗಳ ವಿಸ್ತೀರ್ಣ ಸಮತಟ್ಟಾಗಿದೆ ಆ ಎಲ್ಲ ಕಾರಣಗಳಿಂದ ಮೇಲೆ 1.5-2 ಗಂಟೆಯಲ್ಲಿ 1 ಎಕರೆಯನ್ನ ಕಟ್ ಮಾಡಿ ಒಕ್ಕಣೆ ಮಾಡಿ ಭತ್ತನ ಸಪರೇಟ್ ಮತ್ತೆ ಹುಲ್ಲನ್ನ ಸಪರೇಟ್ ಮಾಡಿ ನಮ್ಗೆ ಕೊಟ್ಬಿಡ್ತದೆ. ಆದ್ರೆ ಇಲ್ಲೊಂದೇನಪ್ಪ ಅಂತಂದ್ರೆ ಕಂಬೈನ್ಡ್ ಹಾರ್ವೆಸ್ಟ್ ಯೂಸ್ ಮಾಡ್ಬೇಕಾದ್ರೆ ಗದ್ದೆನಲ್ಲಿ ಜಾಸ್ತಿ ತೇವಾಂಶಗಳಿರ್ಬಾರ್ದು. ಅಂತ ಸಂದರ್ಭದಲ್ಲಿ 1 ವಾರಕ್ಕೆ ಮುಂಚೆನೆ ಬಸಿ ಕಾಲುವೆಗಳನ್ನ ಮಾಡಿಕೊಂಡು ನೀರನ್ನ ಹೊರಗಡೆ ಹಾಕಿ ಸರಿಯಾಗಿ ಗದ್ದೆನ ಇಟ್ಕೊಂಡಾಗ ಬಹಳ ಸುಲಲಿತವಾಗಿ ಕಂಬೈನ್ಡ್ ಹಾರ್ವೆಸ್ಟ್ಗಳನ್ನು ಬಳಸಿ ಕಟಾವು ಮತ್ತೆ ಒಕ್ಕಣೆ ಎರಡು ಕೆಲಸವನ್ನು ಮುಗಿಸ್ಕೋಬಹುದು. ಅಂದ್ರೆ ಅಲ್ಲಿ ಬಹಳ ಹಸಿ ಇದ್ರೆ ಕೆಸರಾಗಿದ್ರೆ ಯಂತ್ರಗಳನ್ನು ಬಳಸೋದು ಕಷ್ಟ. ಯಂತ್ರಗಳು ಸ್ವಲ್ಪ ಊದ್ಕೊಳ್ಳುವಂತ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಈ ರೀತಿ ಮಾಡೋದ್ರಿಂದ ಕೂಡ ಕಟಾವು ಮತ್ತೆ ಒಕ್ಕಣೆಗೆ ತಗಲಿರ್ತಕ್ಕಂಥ 50% ಖರ್ಚನ್ನ ಕಡಿಮೆ ಮಾಡ್ಕೋಬಹುದು. ಇದು ಕಂಬೈನ್ಡ್ ಹಾರ್ವೆಸ್ಟ್ ಇಂದ ಆಗ್ತಕ್ಕಂಥ ಅನುಕೂಲಗಳು. ತಾವು ತಜ್ಞರು ಹೇಳ್ತಾ ಇರ್ತೀರಾ ಕಟಾವಿನ 15 ದಿನ ಮುಂಚೆನೆ ನೀರನ್ನ ತೆಗಿಬೇಕು ಅಂತ. ಇದಕ್ಕೂ ಕೂಡ ಅನುಕೂಲ ಆಗುತ್ತದೆ, ಗದ್ದೆನಲ್ಲಿ ಆತರ ಮೂಮೆಂಟ್ಗೂ ಕೂಡ ಅದು ಅನುಕೂಲ ಆಗುತ್ತೆ. ಸಸಿ ಮಡಿ ತಯಾರು ಮಾಡಿಕೊಂಡು ನಾಟಿ ಮಾಡುವಂಥದ್ದು ಸುಮಾರು 3-4 ವಾರ, ಇದಕ್ಕಾಗಿ ನಾವು ಸಮಯ ವಿನಿಯೋಗಿಸ್ಬೇಕಾಗತ್ತೆ. ಅದಕ್ಕೋಸ್ಕರನೇ ಈ ಮೊಳಕೆ ಬಂದಿರುವಂತಹ ಭತ್ತವನ್ನ ನೇರವಾಗಿ ಬಿತ್ತನೆ ಮಾಡಬಹುದು ಅಂತ ತಾವು ತಜ್ಞರು ಹೇಳ್ತಾ ಇರ್ತೀರಾ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಸರ್, ಈಗ ಕೆಲವು ರೈತರುಗಳು ಈ ನಾಟಿ ಖರ್ಚನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಭೂಮಿಯನ್ನು ಸಿದ್ಧತೆ ಮಾಡಿಕೊಂಡು ನೇರವಾಗಿ ಭತ್ತವನ್ನು ಕೈಯಿಂದ ಎರಿಸ್ಬಿಡ್ತಾರೆ, ಬ್ರಾಡ್ಕಾಸ್ಟಿಂಗ್ ಮೆಥಡ್ ಅಲ್ಲಿ ಮಾಡ್ತಕ್ಕಂಥದ್ದು. ಇನ್ನೊಂದು ಅನುಕೂಲವಾದ ಮೆಥಡ್ ಅಂತಂದ್ರೆ ಡ್ರಮ್ ಸೀಡರ್ ನ ಬಳಸಿ ಭತ್ತವನ್ನ ಬಿತ್ತನೆ ಮಾಡ್ಕೋಬೇಕು. ಇದರಿಂದ ಕೆಲವೊಂದು ಅನುಕೂಲಗಳಿದೆ. ಡ್ರಮ್ ಸೀಡರ್ ನ ಬಳಸಿ ಭತ್ತ ಬೇಸಾಯವನ್ನ ಮಾಡೋದು ಈ ಯಾಂತ್ರೀಕೃತ ನಾಟಿಗಿಂತ ಕೂಡ ಕೆಲವೊಂದಷ್ಟು ಅನುಕೂಲಗಳು ಸಿಗ್ತದೆ. ಒಂದೇನು ಅಂತಂದ್ರೆ ಅತಿ ಕಡಿಮೆ ಖರ್ಚಿನಲ್ಲಿ ನಾಟಿ ಮಾಡಬಹುದು. ಒಬ್ಬ ಲೇಬರ್ 2 ಗಂಟೆನಲ್ಲಿ 1 ಎಕರೆನ ಬಿತ್ ಬಿಡ್ಬೋದು. ಅಂದ್ರೆ ಒಂದು 150 ರೂಪಾಯಿನಲ್ಲಿ ಬಿತ್ತನೆ ಮಾಡಿ ಮುಗಿಸ್ಬಿಡ್ಬೋದು 2 ಗಂಟೆಗೆ. ಆಯ್ತಾ? ಆಮೇಲೆ ಬೇರೆ ಎಲ್ಲಾ ವಿಧವಾದಂತ ಭತ್ತ ಕೃಷಿನಲ್ಲಿ 25-30 ಕೆಜಿ ಪ್ರತಿ ಎಕರೆಗೆ ಬಿತ್ತನೆ ಬೀಜ ಬೇಕಾಗತ್ತೆ. ಡ್ರಮ್ ಸೀಡರ್ ಅಲ್ಲಿ ಬರೀ 8-10 ಕೆಜಿ ಭತ್ತ ಆದ್ರೆ ಸಾಕು ಎಕರೆಗೆ. ಸೊ ಹಂಗಾಗಿ ಇಲ್ಲಿ 60% ಬಿತ್ತನೆ ಬೀಜವನ್ನ ಉಳಿತಾಯ ಆಗತ್ತೆ. ಅದರ ಜೊತೆಗೆ ಭತ್ತವನ್ನ ನೇರವಾಗಿ ಬೆಣಗಾಕ್ತಿವಿ, ಇಲ್ಲೂ ಕೂಡ ಯಾವುದೇ ವಿಧವಾದಂತ ಟ್ರಾನ್ಸ್ಪ್ಲಾಂಟಿಂಗ್ ಶಾಕ್ ಇರಲ್ಲ, ಹಾಗಾಗಿ ಭತ್ತ 10-15 ದಿವಸ ಮುಂಚೆನೆ ಕಟಾವಾಗಿ ಬರುತ್ತೆ. ಹಾಗಾಗಿ ವಾತಾವರಣ ವೈಪರೀತ್ಯಗಳಾಗಿ ಸ್ವಲ್ಪ ಹಿಂದೆ ಮುಂದೆ ನಿಧಾನಕ್ಕೆ ಬಿತ್ತನೆ ಮಾಡಿದ್ರು ಕೂಡ ಅದನ್ನ ಈ ಡ್ರಮ್ ಸೀಡರ್ ನಲ್ಲಿ ಸರಿದುಗಿಸ್ಕೊಳ್ಬಹುದು. ಆಮೇಲೆ ನೇರವಾಗಿ ಬಿತ್ತನೆ ಮಾಡೋದ್ರಿಂದ ಮತ್ತೆ ಸಸಿ ಮಡಿಯಿಂದ ಭತ್ತವನ್ನು ಕೀಳಲ್ಲ, ಹಾಗಾಗಿ ಬೆಳೆದಂತ ಎಲ್ಲಾ ಬೇರುಗಳು ಸದೃಢವಾಗಿರ್ತವೆ, ಹೆಚ್ಚಿನ ಬೇರುಗಳು ಬೆಳವಣಿಗೆ ಆಗುತ್ತೆ. ಆಮೇಲೆ ನಾನು ಹೇಳಿದೆ ಟ್ರಾನ್ಸ್ಪ್ಲಾಂಟಿಂಗ್ ಮಾಡ್ಬೇಕಾದ್ರೆ ಕುತ್ತಿಗೆಗೆ ನಾವು ನೋವು ಉಂಟು ಮಾಡ್ತೀವಿ ಅಂತ, ಆತರ ಪ್ರಾಬ್ಲಮ್ ಮಿಷಿನ್ ನಾಟಿನಲ್ಲಾಗ್ಲಿ ಈ ಡ್ರಮ್ ಸೀಡರ್ನಂಗಾಗಿರಲ್ಲ. ಹಂಗಾಗಿ ಬೇರಿನ ಬೆಳವಣಿಗೆ ಈ ಎಲ್ಲ ಅಂಶಗಳು ಇಲ್ಲದೆ ಇರೋದ್ರಿಂದ ಹೆಚ್ಚಿನ ತೆಂಡೆ ಒಡೆಯುತ್ತೆ, ಹೆಚ್ಚಿನ ಕದ್ರೆಗಳು ಬರುತ್ತೆ. ಹಾಗಾಗಿ ಇಲ್ಲೂ ಕೂಡ 10-15% ಹೆಚ್ಚಿನ ಇಳುವರಿ ಡ್ರಮ್ ಸೀಡರ್ ಭತ್ತದಲ್ಲಿ ಸಿಗುತ್ತೆ. ಇವು ಈ ಡ್ರಮ್ ಸೀಡರ್ ಭತ್ತದ ಬೇಸಾಯದ ಅನುಕೂಲಗಳು, ವೈಶಿಷ್ಟ್ಯಗಳು. ಅಂದ್ರೆ ಒಬ್ಬ ವ್ಯಕ್ತಿನೇ ಅದನ್ನ ಚಲಾಯಿಸಬಹುದಾ? ಚಲಾಯಿಸಬಹುದು ಸರ್, ಯಾಕಂದ್ರೆ ಅದು ಫೈಬರ್ ಮೆಟೀರಿಯಲ್. ಇವತ್ತು ಮಾರ್ಕೆಟ್ ಅಲ್ಲಿ ಸಿಗ್ತಕ್ಕಂಥ ಡ್ರಮ್ ಸೀಡರ್ ಒಟ್ಟು ತೂಕ 3-3.5 ಕೆಜಿ ಬರುತ್ತೆ. ನಾನು ಒಂದ್ ಕಡೆ ಡೆಮಾನ್ಸ್ಟ್ರೇಷನ್ ಅಲ್ಲಿ 6ನೇ ಕ್ಲಾಸ್ ಹುಡುಗ ನಾನು ಹೇಳ್ತೀನಿ ಅಂತ ಅವನು ಕೊಟ್ಟ ಅವ್ನು ಕೇಳಿಸಿದ್ದೆ. ಅಂದ್ರೆ ಏನಂತಂದ್ರೆ ಅದು ಎಳ್ಕೊಂಡೋಗ್ಬೇಕಾದ್ರೆ ಒಂದು ಚಕ್ರ ಬರುತ್ತಲ್ಲ, ಆ ಚಕ್ರದ ಗುರುತಿಗೆ ವಾಪಸ್ ರಿಟರ್ನ್ ಬರ್ಬೇಕಾದ್ರೆ ಅದೇ ಚಕ್ರದ ಗುರುತಿನ ಮೇಲೆ ಬಂದಾಗ ನಾವು ಪೇಪರ್ ಮೇಲೆ ಸ್ಕೇಲ್ ಅಲ್ಲಿ ಲೈನ್ಗಳಾಗದಷ್ಟು ರೀತಿನಲ್ಲಿ ನಾವು ಒಬ್ಬರು ಟೆಕ್ನಿಕಲ್ ಆಗಿ ಸ್ವಲ್ಪ ಸ್ಮಾರ್ಟ್ ಆಗಿರ್ತಕ್ಕಂತ ಅಂದ್ರೆ ಆಕ್ಟಿವ್ ಆಗಿ ಆಂಗಲ್ ತಿಳ್ಕೊಂಡಂತ ಒಬ್ಬ ಲೇಬರ್ ಗೆ ಎಳಿತು ಅಂತಂದ್ರೆ ಅಷ್ಟು ಅಚ್ಚುಕಟ್ಟಾಗಿ ನಾವು ಭತ್ತವನ್ನ ಗದ್ದೆನಲ್ಲಿ ಬಿತ್ತನೆ ಮಾಡಬಹುದು. ಅಂದ್ರೆ ಇದಕ್ಕೆ ಬೀಜವನ್ನ ಹೇಗೆ ತಯಾರು ಮಾಡ್ಕೋಬೇಕಾಗತ್ತೆ ಈ ಡ್ರಮ್ ಸೀಡರ್ ಬಳಕೆ ಮಾಡ್ಕೊಳ್ಳೋದಕ್ಕೆ? ಡ್ರಮ್ ಸೀಡರ್ ಭತ್ತ ಬಿತ್ತನಲ್ಲಿ ಬೀಜವನ್ನ ಸಿದ್ಧಪಡಿಸಿಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಯಾಕೆಂತಂದ್ರೆ ಅತಿಯಾಗಿ ಉದ್ದವಾದಂತ ಮೊಳಕೆ ಬಂದ್ಬಿಟ್ರೆ ಡ್ರಮ್ ರೊಟೇಟ್ ಆಗ್ತಾ ಇದ್ದಾಗ ಒಂದಕ್ಕೊಂದು ಬೀಜಗಳು ಹಿಂದೆ ಮುಂದೆ ಆಗಿ ಆ ಮೊಳಕೆ ಮುರಿದೋಗುವಂತ ಚಾನ್ಸಸ್ ಇರ್ತದೆ. ಮೊಳಕೆ ಮುರಿತು ಅಂತಂದ್ರೆ ಭತ್ತ ಹುಟ್ಟಲ್ಲ. ಹಾಗಾಗಿ ಭತ್ತವನ್ನ ಡ್ರಮ್ ಸೀಡರ್ ನಿಂದ ಬಿತ್ತುವಾಗ 24 ಗಂಟೆಗಳ ನೀರಲ್ಲಿ ನೆನೆ ಹಾಕ್ಬೇಕು. 24 ಗಂಟೆಗಳಷ್ಟೇ ನೀರಿಂದ ಹೊರಗದಟ್ಟು ತೆಗೆದು ಗೋಣಿ ಚೀಲದಲ್ಲಿ ಕಟ್ಟಿಡಬೇಕು. ಅವಾಗ ಏನಾಗುತ್ತೆ, ಕಣ್ಣು ಜಸ್ಟ್ ಓಪನ್ ಆದಷ್ಟೇ ಇರುತ್ತೆ ಅದು. ಆಗ ಏನಾಗುತ್ತೆ, ಅದನ್ನ ನಾವು ತೇವನೆಲ್ಲ ತೆಗೆದು ಸ್ವಲ್ಪ ಅದನ್ನ ತುಂಬಿದಾಗ ಕರೆಕ್ಟ್ ಆಗಿ ಅದು ರೊಟೇಟ್ ಆದ್ರೂ ಕೂಡ ಕಣ್ಣಿಗೆ ಯಾವ್ದೇ ಡ್ಯಾಮೇಜ್ ಆಗಲ್ಲ. ಆಮೇಲೆ ಆ ಭತ್ತದ ಡ್ರಮ್ ನ ಇರತಕ್ಕಂಥ ರಂಧ್ರಗಳಿಂದ ಬಹಳ ಸರಳವಾಗಿ ಸುಲಭವಾಗಿ ಉದುರುತ್ತೆ. ಈ ಕಾರಣಕ್ಕೆ ನಾವು ತೀರ ಒದ್ದು ನಾವು ಮೊಳಕೆ ಬರ್ಸ್ಬಾರ್ದು. 36 ಗಂಟೆಗಳ ಕಾಲ ಅಥವಾ 48 ಗಂಟೆಗಳ ಕಾಲ ಕಟ್ಟಿಟ್ಟು ಮೊಳಕೆನ ಜಾಸ್ತಿ ಬರ್ಸ್ಬಾರ್ದು. 24 ಗಂಟೆ ನೀರಲ್ಲಿ ನೆನೆ ಹಾಕ್ಬೇಕು, 24 ಗಂಟೆ ಕಟ್ಟಿರ್ಬೇಕು, ಅದಾದ ತಕ್ಷಣ ಗದ್ದೆನಲ್ಲಿ ಬಿತ್ತನೆ ಮಾಡ್ಬಿಡ್ಬೇಕು. ಇದು ಒಂದು ಮುಖ್ಯವಾದಂತ ಅಂಶ. ಇದಕ್ಕೂ ಗದ್ದೆ ಬಹಳ ಚೆನ್ನಾಗಿ ತಯಾರು ಮಾಡ್ಕೋಬೇಕಾಗತ್ತೆ. ಹೌದು ಸರ್, ಉಪ್ಪು ತೆಗೆದ್ರೆ ನೀರು ನಿಂತು ಬಿಡುತ್ತೆ, ಹಾಗಾಗಿ ಇಲ್ಲೂ ಕೂಡ 100% ಲೆವೆಲಿಂಗ್ ಇರಬೇಕು. ನಿಂತ ನೀರಲ್ಲಿ ಏನಾದ್ರೂ ನಾವು ಭತ್ತ ಬೀಳ್ತು ಅಂತಂದ್ರೆ ಅದು ಕೊಳತೋಗುವಂತ ಚಾನ್ಸಸ್ ಇರುತ್ತೆ, ಅದು ಉಟ್ಟಲ್ಲ. ಹಾಗಾಗಿ ಇಲ್ಲೂ ಕೂಡ ನಾವು 100% ಲೆವೆಲಿಂಗ್ ಆಗಿ ಸಮತಟ್ಟಾಗಿ ನಾವು ಗದ್ದೆನ ಪ್ರಿಪೇರ್ ಮಾಡ್ಕೋಬೇಕು. ಬಿತ್ತನೆ ಮಾಡುವ ಸಮಯದಲ್ಲಿ ಯಾವುದೇ ವಿಧವಾದಂತ ನಿಂತಿರುವಂತ ನೀರು ಇರಬಾರ್ದು. ನೀರೇನಾರ ನಿಂತಿತ್ತು ಅಂದ್ರೆ ಭತ್ತ ತೇಲು ಬಿಡುತ್ತೆ, ಅವಾಗ ಅದು ಆ ಲೈನ್ ಅಲ್ಲಿ ಕೂರಲ್ಲ. ಸೊ ಅವಾಗ ಡಿಸ್ಟರ್ಬ್ ಆಗುತ್ತೆ, ಅದು ಬೇರೆ ಬೇರೆ ಎರಚದಂಗ ಆಗುತ್ತೆ. ಸೊ ಲೈನ್ ಅಲ್ಲಿ ಬರ್ಲಿಲ್ಲ ಅಂತಂದ್ರೆ ಮುಂದೆ ನಾವು ಕೋನ ವಿಡ್ರು ಬಳಸುವಾಗ ಕಳೆ ನಿರ್ವಹಣೆ ಟೈಮಲ್ಲಿ ನಮ್ಗೆ ಬಹಳ ಸಮಸ್ಯೆಗಳಾಗುತ್ತೆ. ಅಂದ್ರೆ ಕೆಸರು ಇರಬೇಕು, ನೀರಿರಬಾರ್ದು, ನಿಂತಿರೋ ನೀರು ಇರಬಾರ್ದು. ಗೊಜ್ಜು ಗೊಜ್ಜು ಕೆಸರು ಇದ್ರೆ ಅದು ಸೂಕ್ತವಾದಂತ ಕೆಸರು ಗದ್ದೆ ಆಗಿರುತ್ತೆ. ಅಂದ್ರೆ ಒಂದು ಡ್ರಮ್ ಸೀಡರ್ ನಲ್ಲಿ ಸಾಧಾರಣ ಎಷ್ಟು ಡ್ರಮ್ ಇರ್ತವೆ ಅಂತೀರಿ? ಒಂದು ಡ್ರಮ್ ಸೀಡರ್ ನಲ್ಲಿ ಸಾಧಾರಣವಾಗಿ 4 ಡ್ರಮ್ಗಳಿರುತ್ತೆ ಸರ್. ಒಂದು ಡ್ರಮ್ ಅಲ್ಲಿ 2.5 kg ಭತ್ತವನ್ನ ತುಂಬಬೇಕಾಗತ್ತೆ. ಒಂದ್ ಸ್ವಲ್ಪ ಸ್ಪೇಸ್ ಬಿಡಬೇಕು. ಒಂದ್ ಡ್ರಮ್ ಪೂರ್ತಿ 3 kg ಭತ್ತ ಹಿಡಿಯುತ್ತೆ. ನಾವ್ 2.5 kg ಭತ್ತ ಮುಕ್ಕಾಲಷ್ಟೇ ತುಂಬಿದ್ರೆ, ಸೊ 2.5 kg ಒಂದ್ ಸರಿ 4 ಡ್ರಮ್ ನ ತುಂಬಿಡ್ತು ಅಂತಂದ್ರೆ ಅವ್ ಖಾಲಿ ಆಗುವಷ್ಟರಲ್ಲಿ 1 acre ಪ್ರದೇಶ ಬಿತ್ತನೆ ಆಗ್ಬಿಟ್ಟಿರುತ್ತೆ. ಕೊನೆಗೇನಾದ್ರೂ ಸ್ವಲ್ಪ ಭತ್ತ ಏನಾದ್ರು ಉಳಿದಿತ್ತು ಅಂದ್ರೆ ಅದನ್ನೆಲ್ಲರೂ ಒಂದ್ ಕಾರಣದಲ್ಲಿ ಬಿತ್ತನೆ ಮಾಡ್ಕೋಬೇಕು. ಏನಾದ್ರೂ ಅಕ್ಕಿಗಳು ಏನಾರು ಎತ್ಕೊಂಡು ಅಥವಾ ಹುಟ್ಟಲಿಲ್ಲ, ಇನ್ನೊಂದಿನ ಸಮಸ್ಯೆ ಇದ್ದಾಗ ಅಲ್ಲಿ ಎಕ್ಸಸ್ ಭತ್ತ ಹಾಕಿರ್ತೀವಲ್ಲ ಅಲ್ಲಿ ಕಿತ್ತಿ ನಾಟಿ ಮಾಡ್ಕೊಂಡು ಸರಿಯಾದ ಗುಣಿಗಳನ್ನ ಅಥವಾ ಸಸಿಗಳನ್ನ ನಾವು ಎಕರೆವಾರು ಪ್ರದೇಶದಲ್ಲಿ ಮೇಂಟೈನ್ ಮಾಡ್ಕೊಂಡ್ರೆ ಒಳ್ಳೆ ಇಳುವರಿಗೆ ಅನುಕೂಲ ಆಗುತ್ತೆ. ಹೋಗ್ ಗುಣಿಗಳಿಗೆ ಮತ್ತೆ ನಾವು ನಾಟಿ ಮಾಡ್ಕೊಳ್ಬಹುದು. ಆಮೇಲೆ ಭತ್ತವನ್ನ ಡ್ರಮ್ ಸೀಡರ್ ಅಲ್ಲಿ ಬಿತ್ತನೆ ಮಾಡ್ಬೇಕಾದ್ರೆ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನ ನಾವು ಅನುಸರಿಸಬೇಕು. ಏನಪ್ಪಾ ಅಂತಂದ್ರೆ ಡ್ರಮ್ ಸೀಡರ್ ಬಿತ್ತನೆ ಮಾಡುವಾಗ ಮಳೆ ಏನಾದ್ರು ಬಿತ್ತು ಅಂತಂದ್ರೆ ಲೈನ್ಗಳು ಆ ಕಡೆ ಕಡೆ ಆಗ್ಬಿಡುತ್ತೆ, ಭತ್ತ ಕೊಚ್ಕೊಂಡು ಹೋಗ್ಬಿಡ್ತದೆ. ಅದಕ್ಕಾಗಿ ಹವಾಮಾನದ ಮುನ್ಸೂಚನೆಗಳನ್ನ ತಿಳ್ಕೊಂಡು ನಾವು ಡ್ರಮ್ ಸೀಡರ್ ನಿಂದ ಭತ್ತ ಬಿತ್ತನೆಯನ್ನ ಮಾಡಬೇಕು. ಸೊ ಮಳೆ ಇಲ್ಲದೆ ಇದ್ದಂತ ದಿನ ಭತ್ತ ಬಿತ್ತನೆ ಮಾಡಿದ್ರೆ ಬಹಳ ಅನುಕೂಲ ಆಗುತ್ತೆ. ಎರಡನೇದು, ಭತ್ತ ಬಿತ್ತನೆ ಮಾಡುವಾಗ ಗದ್ದೆಯಲ್ಲಿ ನಿಂತ ನೀರು ಇರದಂಗೆ ಎಚ್ಚರ ವಹಿಸಬೇಕು ಭತ್ತವನ್ನ, ಇಲ್ಲಾಂದ್ರೆ ಭತ್ತ ಕೊಳತೋಗುತ್ತೆ. ಮೂರನೇದು, ಭತ್ತಕ್ಕೆ ಗೀಜಿಗ, ಪಾರಿವಾಳ, ಆಮೇಲೆ ಕಾಡುಕೋಳಿ ಮಲೆನಾಡಲ್ಲಿ ಈ ತರ ಅಕ್ಕಿಗಳಷ್ಟೇ ಭತ್ತ ಬೀಜವನ್ನ ತಿನ್ಕೊಂಡು ಹೋಗುತ್ತೆ. ಈ ಕೊಕ್ಕರೆ ಎಲ್ಲ ತಿನ್ನಲ್ಲ, ಅದು ಏನೋ ಹುಳ ಉಪ್ಪಡೆ ತಿಂತ ಇರ್ತದೆ. ನಾನು ಒಂದಷ್ಟು ಅಬ್ಸರ್ವೇಷನ್ ಮಾಡಿದ್ದೀನಿ ಒಂದ್ 2-3 ಕೊಡಗಿನ ಅನುಭವದಲ್ಲಿ. ಇಂತ ಪಕ್ಷಿಗಳು ಬೆಳಿಗ್ಗೆ 5 ಸುಮಾರು 6-7 ಟೈಮಲ್ಲಿ, ಇಲ್ಲಾಂದ್ರೆ ಸಾಯಂಕಾಲ 4 ಮೇಲೆ 4-5 ಟೈಮಲ್ಲಿ ಬರುತ್ತೆ. ಆ ತರ ಅಕ್ಕಿಗಳನ್ನ ನಾವು ಬಂದ್ರೆ ಅದನ್ನ ಸ್ವಲ್ಪ ಓಡಿಸ್ಕೊಂಡು ಬೆದರಿಸಿ ಅದನ್ನ ಓಡಿಸ್ಕೊಂಡು ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಅವು ಬೇರ್ಬಿಡೋವರೆಗೂ ಅದು. ಇವು ಇಷ್ಟೊಂದು 3 ಮುಂಜಾಗ್ರತಾ ಕ್ರಮಗಳನ್ನ ನಾವು ಅನುಸರಿಸಬೇಕು. ಅದ್ ಬಿಟ್ರೆ ಇನ್ ಮಿಕ್ಕಿದ ಎಲ್ಲಾ ಪದ್ಧತಿಗಳು, ಕಳೆ ನಿಯಂತ್ರಣ, ನೀರು ನಿಯಂತ್ರಣ, ಪೋಷಕಾಂಶಗಳ ನಿಯಂತ್ರಣ, ಬೇರೆ ಪದ್ಧತಿಗಳಲ್ಲಿ ಏನೇನು ಮಾಡ್ತೀವಿ ಅದೇ ರೀತಿ ಮಾಡ್ಕೊಂಡು ಹೋಗ್ಬೋದು. ಅಂದ್ರೆ ಇದರಿಂದ ಸಾಕಷ್ಟು ಅನುಕೂಲಗಳಿದಾವೆ. ಹೌದು, ಈಗ ತಡವಾಗಿ ಏನಾದ್ರೂ ಮುಂಗಾರು ಬಂದಾಗ ಅಥವಾ ಜಾಸ್ತಿ ಮಳೆ ಬಿದ್ದು ಹಿಂದೆ ಮುಂದೆ ಭತ್ತವನ್ನ ಬಿತ್ತನೆ ಮಾಡಕ್ಕೆ ಲೇಟ್ ಆಯ್ತು ಅಂತ ಸಂದರ್ಭದಲ್ಲಿ ಡ್ರಮ್ ಸೀಡರ್ನೇ ಬಳಸಿ ಬಿತ್ತನೆ ಮಾಡೋದ್ರಿಂದ, ಟ್ರಾನ್ಸ್ಪ್ಲಾಂಟಿಂಗ್ ಶಾಕ್ ಇಲ್ಲದೆ ಇರೋದ್ರಿಂದ 10-12 ಭತ್ತ ಮುಂದೆ ಬೇಗ ಕಟಾವ್ ಬರೋದ್ರಿಂದ, ಈಗ ಆಗಸ್ಟ್ ಮುಗಿದೋದ್ಮೇಲೆ ಬಿತ್ತನೆ ಮಾಡ್ತೀವಿ ಅಂದ್ರೆ ಅಲ್ಪಾವಧಿ ತಳಿಗಳನ್ನ ಬಳಸಿ, ಈಗ ಮಾಡಬೇಕು ಅಂದ್ರೆ ಮಧ್ಯಮ ತಳಿಗಳು ತುಂಗ, ತನು, ಪ್ರಕಾಶ್, KHP2, KHP5 ಮುಂತಾದ ವೆರೈಟಿಗಳನ್ನ ಬಳಸ್ಕೊಂಡು ನಾವು ಬಿತ್ತನೆಯನ್ನು ಮಾಡ್ಕೋಬಹುದು. ತೀರಾ ಇನ್ನ ತಡ ಮಾಡ್ತೀವಿ ಅಂದ್ರೆ IR20, ಕರ್ಣ, ಮಂಗಳ, CTH1, CTH3, ಮಧು, ಚಂಪಕ, RNR, ಹತ್ತಿರ ಈ ತರ ವೆರೈಟಿಗಳನ್ನ ಬಳಸ್ಕೊಂಡು ಡ್ರಮ್ ಸೀಡರ್ ನಿಂದ ತಡವಾದಲ್ಲಿ ಬಿತ್ತನೆಯನ್ನ ಮಾಡ್ಕೋಬಹುದು. ಅಂದ್ರೆ ಸಾಕಷ್ಟು ಅನುಕೂಲಗಳನ್ನ ಈ ಡ್ರಮ್ ಸೀಡರ್ ಅನ್ನು ಬಳಸಿ ಭತ್ತದ ಕೃಷಿಯನ್ನ ಮಾಡೋದ್ರ ಮೂಲಕ ಪಡ್ಕೋಬಹುದು. ಹೌದು. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಭತ್ತದ ಕೃಷಿನಲ್ಲಿ ಯಂತ್ರಗಳನ್ನ ಹೇಗೆಲ್ಲ ಬಳಸ್ಕೋಬಹುದು, ಮತ್ತೆ ಈ ಭತ್ತದ ಮೊಳಕೆ ಹೊಡೆದಂತ ಬೀಜವನ್ನ ಡ್ರಮ್ ಸೀಡರ್ ಅನ್ನ ಬಳಸಿ ಹೇಗೆ ಬಿತ್ತನೆ ಮಾಡಬಹುದು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಬಸವಲಿಂಗಯ್ಯ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 7259765685. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 7259765685. ತುಂಬ ಸಂತೋಷ ಡಾಕ್ಟರ್ ಬಸವಲಿಂಗಯ್ಯ ಅವರೇ, ತಾವಿದುವರೆಗೂ ಈ ಭತ್ತದ ಕೃಷಿನಲ್ಲಿ ಯಂತ್ರಗಳನ್ನು ಹೇಗೆಲ್ಲ ಬಳಸ್ಕೋಬಹುದು ಅಂದರೆ ಯಾಂತ್ರೀಕೃತ ಭತ್ತದ ಕೃಷಿ ಬಗ್ಗೆ, ಮತ್ತು ಈ ಡ್ರಮ್ ಸೀಡರನ್ನು ಬಳಸಿ ನಾವು ಯಾವ ರೀತಿ ಮೊಳಕೆ ಹೊಡೆದಂಥ ಬೀಜಗಳನ್ನು ನೇರವಾಗಿ ಗದ್ದೆಯಲ್ಲಿ ಬಿತ್ತನೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಯಾಂತ್ರೀಕೃತ ಭತ್ತದ ಬೇಸಾಯ ಈ ಕುರಿತು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಮಡಿಕೇರಿಯ ಕೃಷಿ ವಿಸ್ತರಣಾ ಶಿಕ್ಷಣ ಘಟಕದ ಬೇಸಾಯ ತಜ್ಞರು ಹಾಗೂ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಬಸವಲಿಂಗಯ್ಯ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಇಲ್ಲಿಗೆ ಇಂದಿನ ಕೃಷಿ ರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಇನ್ನು ನಾಳಿನ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಭತ್ತದ ಎಲೆ ಸುರುಳಿ ಹುಳು ನಿಯಂತ್ರಣ ಕುರಿತು ಡಾಕ್ಟರ್ ಕೆವಿ ವೀರೇಂದ್ರ ಕುಮಾರ್ ಅವರೊಂದಿಗೆ ಸಂದರ್ಶನ, ಬಳಿಕ ಕಾಫಿ ಬೆಳೆಯಲ್ಲಿ ಪೋಷಕಾಂಶ ನಿರ್ವಹಣೆ ಮತ್ತು ಸಸ್ಯ ಸಂರಕ್ಷಣೆ ಕುರಿತು ಮಾಹಿತಿ ಕೇಳುವಿರಿ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಿಧನ ಸುದ್ದಿ. ಚೆಂಬೆಬೆಳ್ಳೂರು ನಿವಾಸಿ ನಿವೃತ್ತ ಕ್ಯಾಪ್ಟನ್ ಪೌತಿ ಚೆಂಗಪ್ಪ ಅಂಡ ಪೊಣ್ಣು ಮಂಡೆಪಂಡ ಗ್ರೇಸಿ ಚೆಂಗಪ್ಪ ಅಯ್ಯಂಗ ಇಂದು ಮರಣಪಟ್ಟಿತು. 91 ವಯತ್ರ ಮಂಡೆಪಂಡ ಗ್ರೇಸಿ ಚೆಂಗಪ್ಪ ಅಯ್ಯಂಗ ಅಂಡ ಆಕೇರಿ ಕಾರ್ಯ ನಾಳೆ ಪೊಲಕ 11 ಗಂಟೆಗೆ ಅಂಡ ಚೆಂಬೆಬೆಳ್ಳೂರು ಎಸ್ಟೇಟ್ಲು ನಡಪ. ಮೂಲತ್ ಚೇರಂಬಾಣೆ ಕಾರಳಾನ ಮುಂಬೈಲು ವಾಸೈಂಜ ಪಟ್ಟಮಾಡ ಗೌರು ಅಪ್ಪಯ್ಯ ಅಯ್ಯಂಗ ಇಂದು ಮರಣಪಟ್ಟಿತು. 91 ವಯತ್ರ ಪಟ್ಟಮಾಡ ಗೌರು ಅಪ್ಪಯ್ಯ ಅಂಡ ಅಕ್ಕೇರಿ ಕಾರ್ಬಾರ್ನ ಪರದೇಶತ್ತುಳ್ಳ ಅಂಡ ಮೂವು ಬಂದಭಿನ್ನ ಮಾಡುವಂದು ಅರ್ಚಿಟ್ಟಿತು. ಆಕಾಶವಾಣಿ ಮಡಿಕೇರಿ ಸುದ್ದಿ ಜುಂಪೆ. ಪ್ರಾಯೋಜಕರು ಕರ್ನಾಟಕ ಅರೆ ಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಸುದ್ದಿ ಜೊಂಪೆ ಓದ್ತಾ ಇರುವವು ಮಜ್ಜಿಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ, ಇದೇ ಅಕ್ಟೋಬರ್ ತಾರೀಕು 17ರಂದು ಹೊತ್ತಾರೆ 7:40 ಪವಿತ್ರ ತೀರ್ಥೋದ್ಭವ ಶ್ರೀ ಅವ್ವ ಕಾವೇರಿನ ತುಲಸಂಕ್ರಮಣ ಕಾರ್ಭಾರ ನಡೆದದೆ. ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲಾ ರೀತಿನ ಪೂರ್ವ ತಯಾರಿನ ಮಾಡ್ಕಂಬಕ್ಕೆ ಕೊಡಗು ಜಿಲ್ಲಾ ಉಸ್ತುವಾರಿ ಮಂತ್ರಿಗ ಎನ್ಎಸ್ ಬೋಸರಾಜ ಅವು ಸೂಚನೆ ಕೊಟ್ಟೋಳು. ಭಾಗಮಂಡಲ ಶ್ರೀ ಬಗಂಡೇಶ್ವರ ದೇವಸ್ಥಾನದ ಸಭಾಬಾಡಿಲಿ ನಡೆದ ಸಭೆನ ಅಧ್ಯಕ್ಷತೆ ವಹಿಸಿ ಅವು ಮಾತಾಡ್ದು, ತೀರ್ಥೋದ್ಭವಕ್ಕೆ ಸಂಬಂಧಪಟ್ಟಂಗೆ ತಲಕಾವೇರಿಲಿ ಭಕ್ತಾದಿಗಳಿಗೆ ಯಾವುದೇ ರೀತಿನ ತೊಂದರೆ ಆಗದಂಗೆ ಅಧಿಕಾರಿಗ ಗಮನಹರಿಸೋಕುತ್ತ ಅವು ಸೂಚನೆ ಕೊಟ್ಟೋಳು. ಮಡಿಕೇರಿ ಭಾಗಮಂಡಲ ಕಡೆನ ರಸ್ತೆನ ಸರಿಪಡಿಸೋಕು ಭಕ್ತಾದಿಗ ಜಾಸ್ತಿ ಸಂಖ್ಯೆಲಿ ಬಂದವೆ, ಮನಾರಕ್ಕೆ ಜಾಸ್ತಿ ನಿಗ ಕೊಡೋಕು, ಹಂಗೆ ಶೌಚಾಲಯ ಕುಡಿಯುವ ನೀರು ಬ್ಯಾರೆ ಬ್ಯಾರೆ ರೀತಿನ ಸೌಲಭ್ಯನ ಕಲ್ಪಿಸುವ ಹಂಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟೋಳು. ಈ ಸಭೆಯಲ್ಲಿ ಗ್ರಾಮಸ್ಥರು, ಹೆಚ್ಚುವರಿ ಜಿಲ್ಲಾಧಿಕಾರಿ ಸೇರಿದಂಗೆ ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಹಾಜರಿದ್ದು. ಮಡಿಕೇರಿ ದಸರಾ ಸಾಂಸ್ಕೃತಿಕ ಸಮಿತಿ ಕಡೆಯಿಂದ ರೋಟರಿ ಮಿಸ್ಟಿ ಹಿಲ್ಸ್ ಕೂಡುಕೂಟಂದ ಅಕ್ಟೋಬರ್ 5ರಂದು ಪ್ಯಾಟೆನ ಗಾಂಧಿ ಆಟದ ಬಾಣಿಲಿ 11ನೇ ವರ್ಷದ ಮಕ್ಕಳ ದಸರಾ ಅಂಗ ಆಗಿ ಬ್ಯಾರೆ ಬ್ಯಾರೆ ಪೈಪೋಟಿನ ಆಯೋಜನೆ ಮಾಡಿಯಲೋ. ಕೊಡಗು ಜಿಲ್ಲೆನ ವಿದ್ಯಾರ್ಥಿ ಕೂಡ ಆಗಿರೋಕ್ಕೂ ಮಕ್ಕಳ ದಸರಾ ಪೈಪೋಟಿ ಅಕ್ಟೋಬರ್ 5ರಂದು ಹೊತ್ತಾರೆ 9:30 ಶುರು ಆದೆ ಹೆಸರನ್ನ ನೋಂದಾಯಿಸಿ ಕನಕ್ಕೆ ಸೆಪ್ಟೆಂಬರ್ 28 ಆಖೀರಿ ದಿನ ಆಗುಟ್ಟು. ಮಡಿಕೇರಿ 66/11 kV ವಿದ್ಯುತ್ ಉಪಕೇಂದ್ರದ ಹೊರಹೋವ F3 ಗದ್ದಿಗೆ F11 ಗಾಳಿಬೀಡು ಹಂಗೆ F10 ಕುಂಡಮೇಸ್ತ್ರಿ ಫೀಡರ್ಗಳ ವಿದ್ಯುತ್ ಮಾರ್ಗಲಿ ರಿಪೇರಿ ಕೆಲಸ ಇರದರಂದ ಸೆಪ್ಟೆಂಬರ್ 17ರಂದು ಅಂದರೆ ನಾಳೆ ಹೊತ್ತಾರೆ 10 ಗಂಟೆಯಿಂದ ಹಿಂಬುತು 5 ಗಂಟೆಗೆ ಮುಟ್ಟ ವಿದ್ಯುತ್ ಇರ್ದುಳೆತ ಸೆಸ್ಕ್ ಕಾರ್ಯನಿರ್ವಹಣಾಧಿಕಾರಿ ಮಾಹಿತಿ ಕೊಟ್ಟೋಳು. 2 ಕೋಟಿ ಅನುದಾನದಲ್ಲಿ ಬಿಡುಗಡೆ ಆದ ಗೋಣಿಕೊಪ್ಪ ಬಸ್ ನಿಲ್ದಾಣದ ಕೆಲಸ ಕಾರ್ಯನ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಂಗೆ ವಿರಾಜಪೇಟೆ ಕ್ಷೇತ್ರದ ಶಾಸಕ ಇಎಸ್ ಪೊಣ್ಣನ್ನ ಅವು ಖುದ್ದಾಗಿ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ. ಈ ಬಗೆಯಲ್ಲಿ ಕಾಮಗಾರಿನ ಪೂರ್ತಿ ಮಾಡಿಕೆ ಗುತ್ತಿಗೆದಾರರಿಗೆ ಸೂಚನೆ ಕೊಟ್ಟೋಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡುಕೂಟಂದ ಸೆಪ್ಟೆಂಬರ್ 17ರಂದು ಅಂದರೆ ನಾಳೆ ಹೊತ್ತಾರೆ 11 ಗಂಟೆಗೆ ಪ್ಯಾಟೆನ ಗಾಂಧಿ ಭವನದಲ್ಲಿ ಶ್ರೀ ಭಗವನ್ ವಿಶ್ವಕರ್ಮ ಜಯಂತಿ ನಡೆದದೆ. ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಹಂಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಮಂತ್ರಿ ಎನ್ಎಸ್ ಬೋಸರಾಜ, ಶಾಸಕರು ಡಾಕ್ಟರ್ ಮಂತರ್ಗೌಡ, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಸ್ ಪೊಣ್ಣನ ಅವು ಸೇರಿದಂಗೆ ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಕೂಡಿಯಾಡುವೆ. ಆಲೂರು ಸಿದ್ದಾಪುರ 66/11 kV ವಿದ್ಯುತ್ ಹಂಚುವ ಕೇಂದ್ರದ F1 ಗೋಣಿಮರೂರು ಫೀಡರ್ ವ್ಯಾಪ್ತಿಲಿ ರಿಪೇರಿ ಕೆಲಸ ಇರದರಿಂದ ಸೆಪ್ಟೆಂಬರ್ 17 ಅಂದರೆ ನಾಳೆ 10 ಗಂಟೆಯಿಂದ ಹಿಂಬತ್ತು 6 ಗಂಟೆಗೆ ಮುಟ್ಟ ಬಾಣವರ, ಸಂಗಯನಪುರ, ಭುವಂಗಾಲ, ಗೋಣಿಮರೂರು, ಗಣಗೂರು, ಉಂಜಿಗನಹಳ್ಳಿ ಸುತ್ತಮುತ್ತ ವಿದ್ಯುತ್ ಇರ್ದುಳೆ. ಸಾರ್ವಜನಿಕರು ಸಹಕರಿಸುವಂಗೆ ಸಿಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವು ಕೇಳಿಕೊಂಡಳು. 2024-25 ಸಾಲಿನ ತಾಲೂಕು ಹಂಗೆ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟನ ಜಿಲ್ಲೆನ 5 ತಾಲೂಕುಲಿ ಸೆಪ್ಟೆಂಬರ್ 20 ತಾಲೂಕು ಮಟ್ಟದ ಕ್ರೀಡಾಕೂಟ ಹಂಗೆ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟನ ಕ್ರೀಡಾ ಇಲಾಖೆಯಿಂದ ಏರ್ಪಾಡು ಮಾಡಿರೋತ ಗೊತ್ತಾಗುಟ್ಟು. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿಯ ಲೋಕಾಯುಕ್ತ ಅಧಿಕಾರಿಗ ಸೆಪ್ಟೆಂಬರ್ 18 ಹೊತ್ತಾರೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಗೆ ಮುಟ್ಟ ಮಡಿಕೇರಿ ತಹಶೀಲ್ದಾರ್ ಕಚೇರಿ ಸಭಾಬಾಡಿಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಅಡಿಲಿ ದೂರು ಅರ್ಜಿ ಹಂಚಕ್ ಸರ್ಕಾರಿ ಕಚೇರಿಲಿ ಸತಾಯಿಸುದು, ದುಡ್ಡು ಕೇಳದು, ಕೆಲಸಲಿ ತಡ ಮಾಡದು, ಬ್ಯಾರೆ ಬ್ಯಾರೆ ತೊಂದರೆ ತಾಪತ್ರೆ ಮಾಡ್ರೆ ಸರ್ಕಾರಿ ಅಧಿಕಾರಿ ನೌಕರರ ವಿರುದ್ದ ಸಾರ್ವಜನಿಕರು ದೂರುಗಳನ್ನ ನೀಡಕ್ ಸಾರ್ವಜನಿಕರು ಈ ಸದುಪಯೋಗನ ಪಡ್ಕೊಳ್ಳೋ ಹಂಗೆ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕರು ಮಾಹಿತಿ ಕೊಟ್ಟೋಳೋ. ಇಲ್ಲಿಗೆ ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಪ್ಯಾಲೇಸಸ್ ಕೋಡಾ ವತಿಯಿಂದ ಕೊಡಗಿನ ಜನತೆಗೆ ಶುಭ ಸುದ್ದಿ. ಇದೀಗ ನ್ಯೂ ಸ್ಕೋಡಾ ಕುಶಾಕ್ 10.89 lakhs ನಿಂದ ಆರಂಭ ಹಾಗೂ ಸ್ಕೋಡಾ ಸ್ಲಾವಿಯಾ 10.69 lakhs ನಿಂದ ಆರಂಭ. ಇದರೊಂದಿಗೆ 6 airbag, ಬೆಸ್ಟ್ ಆಫರ್ ಫಾರ್ ದ ಮಂತ್, ಅಪ್ ಟು 1 lakh ಡಿಸ್ಕೌಂಟ್, ಎಕ್ಸ್ಚೇಂಜ್ ಬೆನಿಫಿಟ್ಸ್, 3 ವರ್ಷಗಳ ಫ್ರೀ ಸರ್ವಿಸ್ ಪ್ಯಾಕೇಜ್ ಜೊತೆಗೆ 4 ವರ್ಷ ವ್ಯಾರಂಟಿ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ ಪ್ಯಾಲೇಸ್ ಸ್ಕೋಡಾ, ನೆಕ್ಸ್ಟ್ ಟು ವೆಸ್ಟ್ ಸೈಟ್, ಕುವೆಂಪು ನಗರ, ಮೈಸೂರು. ಕಾಲ್ 9742208080. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ. ಮಡಿಕೇರಿಯ ಅರುಣ್ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. Dear esteemed listeners, with the divine blessings of Paramapujya Jagadguru Padma Bhushana Puraskrita Shri Shri Shri Dr. Balagangadharanatha Mahaswamiji and under the guidance of our esteemed Chancellor, His Holiness Jagadguru Shri Shri Shri Dr. Nirmalanandanatha Mahaswamiji, Adi Chinchanagiri University is proud to announce that we have achieved NAC A+ status, a testament to our unwavering commitment to providing exceptional education and fostering a nurturing environment for our students. We have established ourselves as a trusted brand in academia. For the best education and the bright future of your children, let the first choice be Adi Chinchanagiri University, BG Nagara, Mandya District. ನರಿಯಂದನ ಗ್ರಾಮ ಪಂಚಾಯತಿಯ 2024-25 ಸಾಲಿನ ವಾರ್ಡ್ ಸಭೆಗಳ ವಿವರ ಇದೇ ಸೆಪ್ಟೆಂಬರ್ 18 ಬುಧವಾರ ಪೂರ್ವಾಹ್ನ 11 ಗಂಟೆಗೆ ನರಿಯಂದನ ಬ್ಲಾಕ್ 1 ವಾರ್ಡ್ ಸಭೆ ಗ್ರಾಮ ಪಂಚಾಯತಿ ಸಭಾಂಗಣದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾದ ಶ್ರೀಮತಿ ಪುಷ್ಪ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಅಂದೇ ಅಪರಾಹ್ನ 2:30 ನರಿಯಂದನ ಬ್ಲಾಕ್ 2 ವಾರ್ಡ್ ಸಭೆ. ಎಡಪಾಲದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಸಭಾಂಗಣದಲ್ಲಿ ಪಂಚಾಯತಿ ಸದಸ್ಯರಾದ ಶ್ರೀಮತಿ ರಜೀನಾ ವೈಯಾರ್ ಅವರ ಅಧ್ಯಕ್ಷತೆಯಲ್ಲಿ ಸೆಪ್ಟೆಂಬರ್ 19 ಗುರುವಾರ ಪೂರ್ವಾಹ್ನ 10 ಗಂಟೆಗೆ ಅರಪಟ್ಟು ಬ್ಲಾಕ್ 1 ಹಾಗೂ ಬ್ಲಾಕ್ 2 ವಾರ್ಡ್ ಸಭೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಸಭಾಂಗಣ ಕಡಂಗದಲ್ಲಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ಶ್ರೀ ಕೋಡಿರ ವಿನೋದ್ ನಾಣಯ್ಯ ಅವರ ಅಧ್ಯಕ್ಷತೆಯಲ್ಲಿ ಅಂದೇ ಅಪರಾಹ್ನ 12 ಗಂಟೆಗೆ ಕರಡ ವಾರ್ಡ್ ಸಭೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕರಡದಲ್ಲಿ ಪಂಚಾಯತಿ ಸದಸ್ಯರಾದ ಶ್ರೀ ವಿಲೀನ್ ಬೇಪಡಿಯಂಡ ಅವರ ಅಧ್ಯಕ್ಷತೆಯಲ್ಲಿ ಸೆಪ್ಟೆಂಬರ್ 20 ಶುಕ್ರವಾರ ಪೂರ್ವಾಹ್ನ 10:30 ಚೇಲಾವರ ವಾರ್ಡ್ ಸಭೆ ದವಸ ಭಂಡಾರ ಸಭಾಂಗಣ ಚೇಲಾವರದಲ್ಲಿ ಪಂಚಾಯತಿ ಸದಸ್ಯರಾದ ಶ್ರೀ ಮುಂಡಿಯೋರಂಡ ಈರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಅಂದೇ ಅಪರಾಹ್ನ 2:30 ಕೋಕೇರಿ ವಾರ್ಡ್ ಸಭೆ ಮಹಿಳಾ ಸಮಾಜ ಕಟ್ಟಡ ಕೋಕೇರಿಯಲ್ಲಿ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ಕೌಶಿ ಕಾವೇರಮ್ಮ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಆಯಾ ವಾರ್ಡ್ನ ಗ್ರಾಮಸ್ಥರು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ನರಿಯಂದನ ಗ್ರಾಮ ಪಂಚಾಯತಿ ಪ್ರಕಟಣೆ ಕೋರಿದೆ. ಕುಶಾಲನಗರದ ವಿಲ್ಕೋ ಗೋಲ್ಡ್ನಲ್ಲಿ ದಸರಾ ಸ್ಪೆಷಲ್ ಆಫರ್, ಪ್ರತಿ 10 ಗ್ರಾಂ ಮೇಲ್ಪಟ್ಟ ಚಿನ್ನಾಭರಣಗಳನ್ನು ಖರೀದಿಸಿ 1 ಗೋಲ್ಡ್ ಕಾಯಿನ್ ಉಚಿತವಾಗಿ ಪಡೆಯಿರಿ. ದಸರಾ ಸಂಭ್ರಮವನ್ನು ಉಚಿತ ಗೋಲ್ಡ್ ಕಾಯಿನ್ನೊಂದಿಗೆ ಆಚರಿಸಿ. ವಿಲ್ಕೋ ಗೋಲ್ಡ್, ಬೈಜನಹಳ್ಳಿ, ಕುಶಾಲನಗರ. ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ 39,500 ರೂಪಾಯಿಯ 3+1+1 ಟೀಕ್ ವುಡ್ ಸೋಫಾ ಸೆಟ್ ಇದೀಗ 27,500 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿಯಂಡುಳ್ಳೋ ಕಣ್ಣಚಂಡ ಜಾಗೃತಿ ಭೀಮಯ್ಯ. ಅಕ್ಟೋಬರ್ 14 ಪೊಲಕ 7:40 ಪವಿತ್ರ ತೀರ್ಥೋದ್ಭವ ತುಲಾ ಚಂದ್ರಾಂದಿರ ನೆರತ್ ಎಲ್ಲ ತರತರ ಬೋಂಡಿಯನ್ನ ಮುಪ್ಪಡೆ ತಯಾರಿನ ಮಾಡಿಯವನಕ್ಕೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಎಸ್ ಬೋಸರಾಜವು ಸೂಚನೆ ಕೊಡ್ತದೆ. ಭಾಗಮಂಡಲ ಶ್ರೀ ಬಗಂಡೇಶ್ವರ ತಿರಿಕೆರೆ ಸಭಾಬಾಡಿಲು ನಡೆದ ಸಭೆರಕೊರು ಕರಿಕೆ ವಹಿಸಿತು ತಕ್ಕ ಪರಂದ ಅವು ತಲಕಾವೇರಿಲು ಭಕ್ತಂಗಕ್ಕೆ ಏದೇ ತರತರ ತೊಂದರೆ ಆಕತನಕ್ಕೆ ಅಧಿಕಾರಿಯ ನೋಟಿಯೊಂಡು ಮಡಿಕೇರಿ ಭಾಗಮಂಡಲ ಬರೀರ ರೋಡನ್ನ ಸರಿಪಡ್ತೊಂಡು ಕಕ್ಕುಸು ಕುಡಿಪ ನೀರು ಮನಾರತ್ರ ಕೂಟಕ್ಕೆ ಬೋರೆ ಬೋರೆ ಸೌಲಭ್ಯತ್ರ ಮೀದ ಒತ್ತು ಕೊಡಪನಕ್ಕೆ ಅವು ಸಂಬಂಧಪಟ್ಟ ಅಧಿಕಾರಿಯಕ್ಕೆ ಸೂಚನೆ ಕೊಡ್ತದೆ. ದಂಡಕೋಟಿ ರೂಪಾಯಿ ಅನುದಾನತ್ತು ನಡೆದುಳ್ಳ ಗೋಣಿಕೊಪ್ಪ ಬಸ್ ಸ್ಟ್ಯಾಂಡ್ ಕಾಮಗಾರಿನ ಮುಖ್ಯಮಂತ್ರಿರ ಕಾನೂನು ಸಲಹೆಗಾರ ಪಿಂಜ ವಿರಾಜಪೇಟೆ ಕ್ಷೇತ್ರದ ಶಾಸಕ ಅಜ್ಜಿಕುಟಿರಯ್ಯ ಸ್ಪೊನ್ನಣಾವು ಕುದ್ದು ಪೋಯಿ ನೋಟಿತ್ತು ತಕ್ಕ ಪರಿಂದಿತ್ತು. ಕೈಂಜ ಪತ್ತು ಕಾಲತಂಜ ಜನರ ಬೋಡಿಕೆ ಐತಿಂಜ ಬಸ್ ಸ್ಟ್ಯಾಂಡ್ ಇದಾಯ್ತುಂಡು. ಪುದಿಯ ಕಾಲತ್ರ ಆದ್ಯತೆ ಇದು ನಾಗರಿಕಂಗಡ ಸೇವೆಗೂ ಲಭ್ಯ ಇಪ್ಪ ಇನ್ನಿಟ್ಟು ಬೆರಿಯ ಕಾಮಗಾರಿ ತೂಪನಕ್ಕೆ ಗುತ್ತಿಗೆದಾರಂಗಕ್ಕೆ ಸೂಚನೆ ಕೊಡ್ತಿತ್ತು ಅಣ್ಣಚಿ. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿ ಲೋಕಾಯುಕ್ತ ಅಧಿಕಾರಿಯ ಇದೇ 18 ಪೊಲಕ 11 ಮಜನ 1 ಕತನೆ ಮಡಿಕೇರಿ ತಹಶೀಲ್ದಾರ್ ಕಚೇರಿ ಸಭಾಬಾಡಿಲು ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ರೆಡಿಲು ಪುಕಾರ ಅರ್ಜಿನ ಕೊಡುಪ ಅನ್ನನೆ ನೋಟರಿಂಜ ಅಫಿಡವಿಟ್ ಮಾಡಿತು ದುಂಬುಚಟ್ಟ ಅರ್ಜಿನ ಸ್ವೀಕಾರ ಮಾಡುವ ಸರ್ಕಾರಿ ಕಚೇರಿಯಲ್ಲೂ ಕೆಲಸದ ಮಿನ್ನಕು ದೂಡು ಕೂಡ ನನಗೆ ಬೋರೆ ಬೋರೆ ತೊಂದರೆ ಕೊಡ್ತಂಡು ಅಧಿಕಾರಿಯ